ಮತದಾನ ಪ್ರಮಾಣ ಹೆಚ್ಚಳ ರಾಜಕೀಯ ಪಕ್ಷಗಳ ಮುಖಂಡರಿಂದ ಮತದಾರರಿಗೆ ಅಭಿನಂದನೆ. ತಂತ್ರಜ್ಞಾನದಲ್ಲಿ ಅನ್ವೇಷಣೆ ಮತ್ತು ಸಂಶೋಧನೆಗೆ ಹೆಚ್ಚು ಒತ್ತು, ಪ್ರಧಾನಿ ನರೇಂದ್ರ ಮೋದಿ. ರಾಜ್ಯದ ದಕ್ಷಿಣ ಒಳನಾಡಿನ ಹಲವು ಭಾಗಗಳಲ್ಲಿ ಭಾರೀ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕಲಬುರಗಿ, ಸಮಯ 6:51. ಕಾರ್ಯಕ್ರಮ ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ಇಂದಿನ ಕೃಷಿರಂಗದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ. ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ. ವಿಷಯ ಕಾಂಪೋಸ್ಟಿಂಗ್ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸುಧಾರಿತ ಕಾಂಪೋಸ್ಟ್ ತಯಾರಿಸುವ ವಿವಿಧ ಬಗೆಗಳ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಯಾದ ಡಾ ರಾಜು ತೆಗಳ್ಳಿ ಹಾಗೂ ಕಲಬುರಗಿ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾ ಪಂಡಿತ್ ರಾಠೋಡ್ ಅವರು ಕಾರ್ಯಕ್ರಮ ನಡೆಸಿಕೊಡುತ್ತಾರೆ. ಸೋಮಶೇಖರ್ ಎಸ್ ರುಳಿ. ಕೇಳುಗರು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2959986 ಅಥವಾ 2959987. ಕಲಬುರಗಿ ಎಸ್ಟಿಡಿ ಕ್ರಮಾಂಕ 08472. ಮೊದಲಿಗೆ ಜಾಹೀರಾತುಗಳು, ನಂತರ ನಿತ್ಯಮೇಘ ಸಂದೇಶ. ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಕೆರಗೋಡಿ ರಂಗಾಪುರ ಶ್ರೀ ಕ್ಷೇತ್ರದ ಶ್ರೀ ಗುರು ಪರದೇಶಿ ಕೇಂದ್ರ ಸ್ವಾಮೀಜಿಯವರ ಅನಾಥಾಲಯ ಮತ್ತು ಅನಾಥ ಮಕ್ಕಳ ಕುಟೀರದಲ್ಲಿ 1 ರಿಂದ PUCವರೆಗೆ ವಿದ್ಯಾಭ್ಯಾಸ ಮಾಡಲು ಉಚಿತ ಶಿಕ್ಷಣ ಹಾಗೂ ಊಟ ವಸತಿ ವ್ಯವಸ್ಥೆ ಇದೆ. ಬಡತನದ ಹಿನ್ನೆಲೆಯ ಪೋಷಕರು ಮಕ್ಕಳನ್ನು ಸೇರಿಸಲು ಸಂಪರ್ಕಿಸಿ 9972622390 ಅಥವಾ 9845450395. ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಸಂಸ್ಥೆ ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಡಾಕ್ಟರ್ ಗುರುರಾಜ್ ಕರ್ಜಗಿಯವರ ಮಾರ್ಗದರ್ಶನದಲ್ಲಿ ಒನ್ ಗುಡ್ ಥಿಂಗ್ ದ ವೇದಿಕ್ ಹ್ಯಾಸ್ ಡನ್ ಇಸ್ ಬಿಫೋರ್ ಸ್ಟಾರ್ಟಿಂಗ್ ದಿಸ್ ಪ್ರೋಗ್ರಾಮ್ ಇಟ್ ಹ್ಯಾಸ್ ಐಡೆಂಟಿಫೈಡ್ ದ ಫ್ಯಾಕಲ್ಟಿ. ನಾರ್ಮಲಿ ಪೀಪಲ್ ಸ್ಟಾರ್ಟ್ ದ ಇನ್ಸ್ಟಿಟ್ಯೂಷನ್ ಅಡ್ವರ್ಟೈಸ್ ಅಂಡ್ ವೇಟ್ ಫಾರ್ ಟೀಚರ್ಸ್ ಟು ಕಮ್ ಅಂಡ್ ಸಿಲೆಕ್ಟ್ ದ ಬೆಸ್ಟ್ ಅಮಂಗ್ ದ ಲಾಟ್. ಇಟ್ ಇಸ್ ನಾಟ್ ಸೋ. ನೀಟ್ ದೀರ್ಘಾವಧಿ ಕೋಚಿಂಗ್, ಪಿಯುಸಿ ಫಸ್ಟ್ ಪ್ಲಸ್ ನೀಟ್ ಐಐಟಿ ಜೆಡಬ್ಲ್ಯೂ, 8-9 ತರಗತಿ ಫೌಂಡೇಶನ್ ಕೋರ್ಸ್, ಪಿಯುಸಿ ಫಸ್ಟ್ ನೀಟ್ ಐಐಟಿ ಜೆಡಬ್ಲ್ಯೂಗೆ ರೆಗ್ಯುಲರ್ ಕ್ಲಾಸ್ಗೆ ಪ್ರವೇಶ. ಪ್ರವೇಶ ಪರೀಕ್ಷೆ May 15 ಬೆಳಗ್ಗೆ 11:30. ಫ್ರೀ ಟ್ರಯಲ್ ಕ್ಲಾಸ್ May 7 ಆರಂಭವಾಗಿದೆ. ವೇದಿಕ್ ಇನ್ಸ್ಟಿಟ್ಯೂಟ್ ಆಫ್ ಎಕ್ಸಲೆನ್ಸ್ ಅಪೋಸಿಟ್ ಬ್ರಹ್ಮಕುಮಾರಿ ಸೆಂಟರ್, ಕೋಟ್ನೂರು ಡಿ, ಜಿಡಿಎ ಲೇಔಟ್, ರಿಂಗ್ ರೋಡ್, ಕಲಬುರಗಿ. ಕರೆ ಮಾಡಿ 7829089991, 7829089992. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟೆ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕೊಳಗ ಮಳೆಯಾಗುವ ಸಾಧ್ಯತೆಗಳು 10% ಅನ್ನುವಂತಹ ಸೂಚನೆ ಅದ. ಎಲ್ಲಾ ಜಿಲ್ಲೆಗಳಲ್ಲಿ ಒಣ ವಾತಾವರಣ ಇರಬಹುದಾಗದ, ಆದರೂ ಮೋಡಗಳು ಕಾಣಿಸಿಕೊಳ್ಳಬಹುದು. ಬಿಸಿಲು ಕೂಡ ಇರ್ತದ, ಅಂದ್ರೆ ಬಿಸಿಲು ಮತ್ತು ಮೋಡಗಳ ಕಣ್ಣಾಮುಚ್ಚಾಲೆಯನ್ನ ನಾವು ನೋಡಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಸಮಕ್ಷಮ ನೇರ ಫೋನಿನ್ ಕಾರ್ಯಕ್ರಮ. ರೈತರಿಗೆ ದಿನನಿತ್ಯದ ಕೃಷಿಯಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ತಜ್ಞರಿಂದ ಪರಿಹಾರ. ವಿಷಯ ಕಾಂಪೋಸ್ಟಿಂಗ್ ಸಪ್ತಾಹ ಆಚರಣೆ ಸಂದರ್ಭದಲ್ಲಿ ಸುಧಾರಿತ ಕಾಂಪೋಸ್ಟ್ ತಯಾರಿಸುವ ವಿವಿಧ ಬಗೆಗಳ ಕುರಿತು ಮಾಹಿತಿ. ಭಾಗವಹಿಸುತ್ತಾರೆ ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಯಾದ ಡಾ ರಾಜು ತೆಗಳ್ಳಿ ಅವರು ಹಾಗೂ ಕಲಬುರಗಿ ಕೃಷಿ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಪಂಡಿತ್ ರಾಠೋಡ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಸೋಮಶೇಖರ್ ಎಸ್ ರುಳಿ. ಕೇಳುಗರು ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 295986 ಅಥವಾ 295987. ಕಲಬುರಗಿ ಎಸ್ಟಿಡಿ ಕ್ರಮಾಂಕ 084-7-2. ಸಮಕ್ಷಮ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕಾಗಿ ಈಗ ಭಾಷಣ ಸ್ಟುಡಿಯೋಗೆ ಹೋಗೋಣ. ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರಗಳು. ಮತ್ತು ಇವತ್ತಿನ ವಿಶೇಷ ನೇರ ಪ್ರಸಾರದ ಫೋನ್ ಇನ್ ಕಾರ್ಯಕ್ರಮ ಸಮಕ್ಷಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ಇವತ್ತಿನ ಕಾರ್ಯಕ್ರಮದ ವಿಷಯವನ್ನ ತಾವು ಅರಿತಿದ್ದೀರಿ. ಈಗಾಗಲೇ ನಾವು ಈ ಬಗ್ಗೆ ತಮಗೆ ನಮ್ಮ ಜಿಂಗಲ್ಗಳ ಮೂಲಕ, ಪ್ರೋಮೋಗಳ ಮೂಲಕ ತಮಗೆ ತಿಳಿಸಿದ್ದೀವಿ. ಮತ್ತೆ ನಮ್ಮ ಕಾರ್ಯಕ್ರಮ ಪಟ್ಟಿಯಲ್ಲಿ ಕೂಡ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ನಾವು ತಮಗೆ ಹೇಳಿದ್ದೀವಿ. ಅದಕ್ಕಾಗಿ ತಾವು ಇವತ್ತ ಏನು ಸಬ್ಜೆಕ್ಟ್ ಅದ ತಮಗೆ ಗೊತ್ತೇ ಇದೆ, ಅದರ ಬಗ್ಗೆ ನಾವು ಇವತ್ತಿನ ಕಾರ್ಯಕ್ರಮದೊಳಗೆ ಸಾಕಷ್ಟು ಕೂಲಂಕುಷವಾಗಿ ವಿಚಾರ ಮಾಡೋಣ. ಈಗಾಗಲೇ ನಾವು ಹೇಳಿರುವಂಗ ಇವತ್ತ ಕಾಂಪೋಸ್ಟ್ ಬಗ್ಗೆ ವಿಶೇಷವಾಗಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ May 15-21 ತನಕ ಕಾಂಪೋಸ್ಟ್ ಜಾಗೃತಿ ಸಪ್ತಾಹವನ್ನ ಆಚರಣೆ ಮಾಡಲಾಗ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗ ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗೆ ಈಗ ಇಬ್ರು ತಜ್ಞರು ಇದ್ದಾರೆ. ಅವರು ತಮಗೆ ಈ ಬಗ್ಗೆ ಹೇಳಿಕೊಡ್ತಾ ಇದ್ದಾರೆ. ಕಲಬುರಗಿ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾಗಿರುವಂತಹ ಡಾಕ್ಟರ್ ರಾಜು ತೆಗ್ಗಳ್ಳಿ ಅವರು, ಆಮೇಲೆ ಕಲಬುರಗಿಯ ಕೃಷಿ ಕಾಲೇಜಿನೊಳಗ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಪಂಡಿತ್ ರಾಠೋಡ್ ಅವರು ಇವತ್ತು ನಮ್ಮ ಜೊತೆಗೆ ನಮ್ಮ ಸ್ಟುಡಿಯೋದೊಳಗಿದ್ದಾರೆ. ತಮಗಿಬ್ಬರಿಗೂ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಆತ್ಮೀಯರೇ, ಇವತ್ತು ವಿಷಯ ಈಗಾಗಲೇ ತಮಗೆ ಹೇಳಿದ್ದೀವಿ, ಕಾಂಪೋಸ್ಟ್ ಜಾಗೃತಿ ಸಪ್ತಾಹವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಇದು ಬಹಳ ಮುಖ್ಯವಾದಂತಹ ಒಂದು ವಿಚಾರ ಇವತ್ತಿನ ದಿವಸ ಮತ್ತು ಮುಂದಿನ ದಿನಗಳಲ್ಲಿ. ಯಾಕಪ್ಪ ಅಂತಂದ್ರೆ ಕಾಂಪೋಸ್ಟ್ ನಾವು ತಯಾರು ಮಾಡಿ ನಮ್ಮ ಮಣ್ಣಿಗೆ ಒದಗಿಸುವಂತಹ ಒಂದು ಕೆಲಸವನ್ನ ಇವತ್ತು ಬಹಳ ಗಂಭೀರತೆಯಿಂದ ಮಾಡಬೇಕಾಗಿದೆ. ಮಣ್ಣಿನೊಳಗೆ ಬರ್ತಾ ಬರ್ತಾ ಸಾವಯವ ಇಂಗಾಲ ಕಡಿಮೆ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಮತ್ತೆ ಮಣ್ಣಿನ ಒಂದು ಮೌಲ್ಯ ಏನಿದೆಲ್ಲ, ಗುಣಮಟ್ಟ ಏನದ, ಅದು ಬಹಳಷ್ಟು ಕಡಿಮೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನು ಉತ್ಪಾದನೆ ಮತ್ತು ಉತ್ಪಾದನಾ ಸಾಮರ್ಥ್ಯ ಏನದ, ಅದು ಬಹಳ ಕಡಿಮೆ ಆಗುವಂತಹ ಸಾಧ್ಯತೆಗಳನ್ನ ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಯಾವ ರೀತಿ ನಾವು ಮಣ್ಣಿನ ಒಂದು ಸಾಮರ್ಥ್ಯವನ್ನ ಸುಧಾರಣೆ ಮಾಡಬೇಕು, ವಿಶೇಷವಾಗಿ ಸಾವಯವ ಇಂಗಾಲ ಅನ್ನುವಂಥದ್ದೇನದ ಅದು ಬಹಳ ಮುಖ್ಯ, ಅದನ್ನು ನಾವು ಯಾವ ರೀತಿ ಸುಧಾರಣೆ ಮಾಡಬೇಕು ಅನ್ನುವಂತಹ ವಿಚಾರವನ್ನ ಕಾಂಪೋಸ್ಟ್ ಜಾಗೃತಿ ಸಪ್ತಾಹದ ಮೂಲಕ ಇವತ್ತ ನಾವು ತಿಳ್ಕೊಳ್ಳೋಣ. ಈ ಸಪ್ತಾಹದ ಬಗ್ಗೆ ನಮಗೆ ಡಾಕ್ಟರ್ ರಾಜು ತೆಗ್ಗಳ್ಳಿಯವರು ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದಾರೆ, ಅವರಿಂದ ಕೇಳೋಣ. ನಮಸ್ಕಾರ ಸರ್. ಈಗ ಕಾಂಪೋಸ್ಟ್ ಸಪ್ತಾಹ ಅಂತೇಳಂತಂದ್ರೆ ಒಂದು ವಾರದವರೆಗೆ ನಿರಂತರವಾಗಿ ಆಚರಿಸುವಂತಹ ಒಂದಿಷ್ಟು ಕಾರ್ಯಕ್ರಮಗಳು ನಾವು ನೋಡ್ತೇವೆ. ಯಾವುದೇ ಒಂದು ಸಪ್ತಾಹ ಮಾಡಬೇಕಾಗಿತ್ತಪ್ಪ ಅಂತ ಜಾಗೃತಿ ಸಪ್ತಾಹ, ಈಗ ರೋಡ್ ರೂಲ್ಸ್ ರೆಗ್ಯುಲೇಷನ್ಸ್ ಹೆಂಗ್ ಸಪ್ತಾಹ ಮಾಡ್ತೇವೆ ಆ ತರ ಮಾಡ್ತೇವೆ, ಹುಳದ ಬಗ್ಗೆ ಅವೇರ್ನೆಸ್ ಒಂದು ಸಪ್ತಾಹ ಮಾಡ್ತೇವೆ ಸರ್. ಹಿಂಗೆ ಯಾವುದೇ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕು ಅಂತೇವೆ ಅದರದ್ದು ಒಂದು ಸಪ್ತಾಹ ಮಾಡುವಂತ ಒಂದು ಪದ್ಧತಿ. ಆ ನಿಟ್ಟಿನಲ್ಲಿ ಈ ಒಂದು 15 May 15-21 ಕಾಂಪೋಸ್ಟ್ ಜಾಗೃತಿ ಸಪ್ತಾಹ ಅಂತೇಳಿ ಮಾಡ್ತಾ ಇದೆ ಸರ್. ಇದರಿಂದ ಪ್ರಮುಖವಾಗಿ ಯಾಕಪ್ಪ ಅಂತೇಳಿ ನಮಗೆ ಕಾಂಪೋಸ್ಟ್ ಬಗ್ಗೆ ಅರಿವು ಇರಬೇಕು ಅಂತೇಳಿ. ಈಗ ಬಹಳಷ್ಟು ಸಲ ನಮ್ಗೆ ಗೊತ್ತಿರಂಗಿಲ್ಲ ಏನು ಕಾಂಪೋಸ್ಟ್ ಅಂದ್ರೆ ಏನು ಗೊತ್ತಿರಂಗಿಲ್ಲ, ಯಾವ ರೀತಿ ತಯಾರು ಮಾಡಬೇಕು ಅನ್ನೋದು ಗೊತ್ತಿರಂಗಿಲ್ಲ, ಅದರಿಂದ ಏನು ಉಪಯೋಗ ಆಗ್ತೈತಿ ಅನ್ನೋದು ಗೊತ್ತಿರಂಗಿಲ್ಲ. ಆ ಒಂದು ನಿಟ್ಟಿನಲ್ಲಿ ಇದ್ರ ಬಗ್ಗೆ ಇದು ಇಲ್ಲ ಅಂದ್ರೆ ಏನೂ ಇಲ್ಲ ಸರ್. ಕಾಂಪೋಸ್ಟ್ ನಾವು ಸರಿಯಾಗಿ ಮಾಡಿ ಭೂಮಿಯ ಆರೋಗ್ಯ ಕಾಪಾಡಲಿಲ್ಲಪ್ಪ ಅಂದ್ರೆ ಏನೂ ಇರಂಗಿಲ್ಲ ಅಂತೇಳಿ, ಆ ಒಂದು ದೃಷ್ಟಿಯಿಂದ ಈ ಒಂದು ವಾರ ಸಪ್ತಾಹ ಮಾಡಿ ನಾವು ರೈತರಲ್ಲಿ ಜಾಗೃತಿ ಮೂಡಿಸುವುದಾಗಲಿ, ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಿಕೊಳ್ಳುವಂತಹದ್ದಾಗಲಿ, ಕನ್ಸ್ಯೂಮರ್ ಅಲ್ಲಿ ನಮ್ಮ ಸಾಮಾನ್ಯ ನಾಗರಿಕರಲ್ಲಿನೂ ಕೂಡ ಯಾವ ರೀತಿಯಾಗಿ ನಾವು ಕಂಪೋಸ್ಟ್ ಮಾಡಬೇಕು, ಮಣ್ಣಿನ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಅನ್ನೋದ್ರ ಬಗ್ಗೆ ಅನೇಕ ಜಾಗೃತಿ ಮೂಡಿಸುವ ಒಂದು ಅಂಗವಾಗಿ ಈ ವಾರ ನಾವು ಒಂದು ಕಾಂಪೋಸ್ಟ್ ಸಪ್ತಾಹ ಅಂತೇಳಿ ಮಾಡ್ತಿದ್ದೇವೆ ಸರ್. ಜಗತ್ತಿನಲ್ಲಿ ಎಲ್ಲ ಕಡೆನೂ ಇದ್ರದೊಂದು ಆಚರಣೆ ಮಾಡಬೇಕು ಅಂತೇಳಿ ಮಾಡಲಾಗಿದೆ ಸರ್. ಅಡ್ಡಿಯಿಲ್ಲ. ಈಗ ಕಾಂಪೋಸ್ಟ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಅನುಕೂಲಗಳು ಲಾಭಗಳು ಆಗುವಂತಹದ್ದನ್ನ ನಾವು ನೋಡ್ತಾ ಇದ್ದೀವಿ. ಏನು ನಮ್ಮ ಪರಿಸರದ ವಿಚಾರಕ್ಕೆ ಬಂದ್ರೆ ಪರಿಸರ ಸಾಕಷ್ಟು ಹಾಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ, ವಿಶೇಷವಾಗಿ ಮಣ್ಣಿನ ಪರಿಸರ. ಇಂಥ ಒಂದು ಸಂದರ್ಭದೊಳಗೆ ಕಾಂಪೋಸ್ಟ್ ಮಾಡಿ ಮಣ್ಣಿಗೆ ನಾವು ಸರಬರಾಜು ಮಾಡೋದ್ರಿಂದ ಮಣ್ಣಿನ ಆರೋಗ್ಯ ತನ್ನಷ್ಟೇ ಸುಧಾರಣೆ ಆಗ್ತದೆ ಅನ್ನುವಂತ ಮಾತನ್ನ ತಾವು ಹೇಳ್ತಾ ಇದ್ದಾರೆ. ಹೌದು ಸರ್. ಏನಾಗುತ್ತೆ ಅಂದ್ರೆ ಸರ್, ಈಗ ಸಾಮಾನ್ಯವಾಗಿ ನಾವು ನೋಡಿದೇವೆ ಹಿಂಗೆ ಮಣ್ಣಿನ ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಭೂಮಿ ತಾಯಿ ಅಂತೇಳಿ ಕರಿತೀವಿ ನಾವು. ಅದು ಒಂದು ಜೀವಂತವಾಗಿ ಇರತಕ್ಕಂಥದ್ದು ಅಂತೇಳಿ ಭೂಮಿ. ನಾವು ಆರೋಗ್ಯ ನಾವು ತಿಂದು ಉಂಡು ಸದೃಢವಾಗಿದ್ರೆ ನಾವು ಎಲ್ಲ ರೀತಿಯಿಂದ ಒಳ್ಳೇದಾಗಿರ್ಬೋದು. ಅದೇ ರೀತಿಯಾಗಿನೂ ಭೂಮಿಯ ಆರೋಗ್ಯ ಒಂದು ಸದೃಢವಾಗಿರ್ಬೇಕಾಗಿತ್ತಪ್ಪ ಅಂತಂದ್ರೆ ಕಾಂಪೋಸ್ಟ್ ಬೇಕೇ ಬೇಕು ಸರ್. ಭೂಮಿಯಿಂದ ತೆಗೆದುಕೊಂಡಿದ್ದು ನಾವು ತಿಂದು ದನಗಳಿಗೆ ಹಾಕಿ ಉಳಿದಿದ್ದೇನೆ ಉಳಿತದೆ, ಅದರಿಂದ ಕಾಂಪೋಸ್ಟ್ ಮಾಡಿ ನಾವು ಭೂಮಿಗೆ ಹಾಕಿದ್ದೇವೆ ಅಂತಂದ್ರೆ ಭೂಮಿ ಸದೃಢವಾಗಿರ್ತೈತಿ. ಭೂಮಿ ಸದೃಢವಾಗಿ ಇತ್ತು ಅಂತಂದ್ರೆ ಭೂಮಿ ಮೇಲೆ ಬದುಕುವ ಎಲ್ಲ ಜೀವಿಗಳನ್ನು ಸದೃಢವಾಗಿರ್ತವೆ ಸರ್. ಆ ಒಂದು ನಿಟ್ಟಿನಲ್ಲಿ ನಾವು ಕಂಪೋಸ್ಟ್ ಒಂದು ಮಾಡಿ ಭೂಮಿಗೆ ಹಾಕುವುದು ಬಹಳಷ್ಟು ಮುಖ್ಯವಾಗಿರ್ತಕ್ಕೈತಿ ಅಂತೇಳಿ ಹೇಳ್ಬೋದು. ಅಂದ್ರೆ ಇದರಿಂದ ಕಂಪೋಸ್ಟ್ ಮಾಡೋದ್ರಿಂದ ರೈತರಷ್ಟೇ ಅಲ್ಲ ಸಾರ್ವಜನಿಕರಿಗೂ ಬಹಳಷ್ಟು ಉಪಯೋಗ ಅದಾವ ಅನ್ನುವಂತ ಮಾತನ್ನ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಏನ್ ಕಸ ಉತ್ಪತ್ತಿ ಆಗ್ತದೆ, ಮನೆಯೊಳಗೆ ಸಾಕಷ್ಟು ಕಸ ಉತ್ಪತ್ತಿ ಆಗ್ತದೆ, ಮನೆ ಸುತ್ತಮುತ್ತಲ ಸಾಕಷ್ಟು, ಆಮೇಲೆ ಹಳ್ಳಿ ಒಳಗೆ ಗ್ರಾಮದೊಳಗೆ ಎಲ್ಲ ಕಡೆ ಸಾಕಷ್ಟು ಕಸ, ಹಸಿ ಕಸ ಇರ್ಬೋದು, ಒಣ ಕಸ ಇರ್ಬೋದು, ಆಮೇಲೆ ಸಾವಯವ ಇರ್ಬೋದು, ಇಂಥವ್ ಏನು ಕಸ ಇರ್ತಾವ ಅದನ್ನ ನಾವು ಸರಿಯಾಗಿ ವಿಲೇವಾರಿ ಮಾಡೋದಕ್ಕೆ ಸಾಧ್ಯದ, ಅದನ್ನೇ ರಸ ಆಗಿ ಪರಿವರ್ತನೆ ಮಾಡೋದಕ್ಕೆ ಸಾಧ್ಯದ. ಹೌದು ಸರ್, ಇದು ಬಹಳ ಮುಖ್ಯ ಸರ್. ನಾವು ಕೇವಲ ಹೊಲದಲ್ಲಿ ಅಷ್ಟೇ ಅಂತ ತಿಳ್ಕೊಬಾರ್ದು ಸರ್. ಹೊಲದಲ್ಲಿ ಮಾಡತಕ್ಕಂಥ ಪದ್ಧತಿಗಳು ಬೇರೆ ಅದಾವೆ, ಮನೆಯಲ್ಲಿ ಮಾಡತಕ್ಕಂಥ ಪದ್ಧತಿಗಳು ಅದಾವೆ, ಸಾರ್ವಜನಿಕ ಸ್ಥಳದಲ್ಲಿ ಮಾಡತಕ್ಕಂಥ ಪದ್ಧತಿಗಳು ಬೇರೆ ಅದಾವೆ. ಇವು ಎಲ್ಲವನ್ನು ಅರಿತು ನಾವು ಪ್ರತಿಯೊಬ್ಬರು ನಮ್ಮ ಕರ್ತವ್ಯ ಏನೈತಿ ಅಂತೇಳಿ ಮಾಡಿದೇವಪ್ಪ ಅಂದ್ರೆ ಒಳ್ಳೆ ರೀತಿಯಿಂದ ಭೂಮಿ ತಯಾರು ಮಾಡ್ಕೋಬಹುದು, ಈ ಪರಿಸರ ಒಂದು ಸದೃಢವಾಗಿ ಇಡುವಂಗೆ ನಾವು ನೋಡ್ಕೋಬಹುದು ಅಂತ. ತೆಗಳಿಯವರ, ಈಗ ಇದು ಒಂದು ಕಾರ್ಯಕ್ರಮ ನಮ್ದು ಆಕಾಶವಾಣಿ ಮೂಲಕ ಏನು ತಾವು ಮಾಡ್ತಾ ಇದ್ದೀರಿ, ಇದು ಒಂದು ಜಾಗೃತಿ ಕಾರ್ಯಕ್ರಮ. ಆ ನಿಟ್ಟಿನೊಳಗೆ ಮತ್ತೆ ಬೇರೆ ಬೇರೆ ಯಾವ ಕಾರ್ಯಕ್ರಮಗಳನ್ನು ತಮ್ಮ ಕೇಂದ್ರದ ಮೂಲಕ ಆಗಲಿ ಅಥವಾ ಕೃಷಿ ವಿಶ್ವವಿದ್ಯಾಲಯದ ಮೂಲಕ ಆಗಲಿ ತಾವು ಮಾಡ್ತಾ ಇದ್ದೀರಿ? ಈ ಒಂದು ವಾರದಲ್ಲಿ ನಾವು ಮುಖ್ಯವಾಗಿ ತಮ್ಮ ಹೇಳಿದಂಗೆ ನಾವು ಈ ಆರ್ಗ್ಯಾನಿಕ್ ಕಾರ್ಬನ್ ಅಂದ್ರೆ ಸಾವಯವ ಇಂಗಾಲದ ಬಗ್ಗೆ ಮಣ್ಣಿನ ಆರೋಗ್ಯದ ಒಂದು ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ ಸರ್. ಇದರಲ್ಲಿ ಪ್ರಮುಖವಾಗಿ ತಮ್ಮ ಜೊತೆ ಆಕಾಶವಾಣಿಯಲ್ಲಿ ಒಂದು ನಾವು ಸಂದರ್ಶನಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ, ರೈತರಿಗೆ ಕಡಿದು ತರಬೇತಿ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮಾಡತಕ್ಕಂಥದ್ದು, ಆಮೇಲೆ ನಾವು ಝೂಮ್ ಮೀಟಿಂಗ್ ಬೇರೆ ಬೇರೆ ಕಡೆ ಇರತಕ್ಕಂಥದ್ದು ನಾವು ಇಂಟರ್ನೆಟ್ ಮುಖಾಂತರ ಝೂಮ್ ಮೀಟಿಂಗ್ ಮಾಡಿ ಯಾವ ರೀತಿಯಾಗಿ ನಾವು ಕಾಂಪೋಸ್ಟ್ ಮಾಡಬಹುದು, ಯಾವ ರೀತಿಯಾಗಿ ಮಣ್ಣಿನ ಆರೋಗ್ಯ ಸುಧಾರಿಸಿಕೊಳ್ಬಹುದು ಅಂತನ್ನೋದ್ರ ಬಗ್ಗೆ ಮಾಡಬಹುದು ಮಾಡ್ತಾ ಇದ್ದೇವೆ ಸರ್. ಆಮೇಲೆ ಮಕ್ಕಳಿಗೆ ಕರೆದು ಮಣ್ಣಿನ ಒಂದು ಮಹತ್ವದ ಬಗ್ಗೆ, ಕಾಂಪೋಸ್ಟ್ ತಯಾರು ಮಾಡೋದ್ರ ಬಗ್ಗೆ, ಅದ್ರ ಬಗ್ಗೆನೂ ಒಂದು ಕಾರ್ಯಕ್ರಮಗಳನ್ನು ನಾವೆಲ್ಲ ರೂಪಿಸಿಕೊಂಡಿದ್ದೇವೆ. ಆಮೇಲೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದಿರಪ್ಪ ಅಂತಂದ್ರೆ ಪ್ರಾತ್ಯಕ್ಷಿಕೆ ಮಾಡಿ ನೋಡತಕ್ಕಂಥದ್ದು ಇದೆ, ಪ್ರಾತ್ಯಕ್ಷಿಕೆಗಳನ್ನು ನಮ್ಮಲ್ಲಿದಾವೆ ಯಾವ ರೀತಿಯ ಕಂಪೋಸ್ಟ್ ಮಾಡಬೇಕು ಅಂತೇಳಿ, ಅದಕ್ಕೆ ರೈತರಿಗೂ ಕರೆತಂದು ತೋರಿಸತಕ್ಕಂಥ ಒಂದು ಕೆಲಸ ಮಾಡ್ತಿದ್ದೇವೆ. ಆಮೇಲೆ ಯಾರು ಬೇಕಾದವ್ರು ರೈತರನ್ನು ಕೂಡ ಬರಬಹುದು ಸರ್, ಇಲ್ಲಿ ಬಂದು ನೋಡಿಕೊಳ್ಳುವಂತ ಒಂದು ಕೆಲಸ ಮಾಡಿದ್ರೆ ಬಹಳಷ್ಟು ಒಂದು ಅನುಕೂಲ ಆಗ್ತೈತಿ ಅಂತೇಳಿ ಹೇಳ್ತದೆ. ಅಡ್ಡಿಲ್ಲ ತೆಗಳಿಯವರೇ, ಯಾಕೆ ತಾವು ಈ ಜಾಗೃತಿ ಸಪ್ತಾಹ ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ತಾವು ಹೇಳಿದ್ರಿ. ಆತ್ಮೀಯರೆ, ಈ ವಿಚಾರವನ್ನ ತಾವು ಮನಗಾಣಬೇಕು, ತಾವು ಕೂಡ ಪ್ರಶ್ನೆ ಕೇಳಬಹುದು, ತಮ್ಮ ಸಮಸ್ಯೆಗಳನ್ನ ನಮ್ಮ ತಜ್ಞರ ಜೊತೆಗೆ ಹಂಚಿಕೊಳ್ಬಹುದು ಮತ್ತು ಪರಿಹಾರಗಳನ್ನ ಪಡ್ಕೊಳ್ಬಹುದು. ಅದಕ್ಕಾಗಿ ನಮ್ಮ ಮೊಬೈಲ್, ಅದಕ್ಕಾಗಿ ನಮ್ಮ ದೂರವಾಣಿ ಸಂಖ್ಯೆಯನ್ನ ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 2959986 ಇದು ಒಂದು ನಂಬರು. ಇನ್ನೊಂದು ನಂಬರು 2959887. ಕಲಬುರಗಿ ಎಸ್ಟಿಡಿ ಕೋಡ್ 08472. ಸದ್ಯದ ಮಟ್ಟಿಗೆ ಹೇಳೋದಾದ್ರೆ ನಾವು ಈಗ ಈ ಲೈನ್ಗಳನ್ನು ಇನ್ನೂ ಓಪನ್ ಮಾಡಿಲ್ಲ. ನಮ್ಮ ತಜ್ಞರು ಈ ವಿಚಾರಗಳನ್ನು ತಮ್ಮ ಮುಂದಿಡ್ತಾರೆ. ಕಾಂಪೋಸ್ಟ್ ಯಾವ ರೀತಿ ಮಾಡಬೇಕು, ಸುಧಾರಣೆ ಏನೇನು ಅದಾವ, ಯಾವ್ಯಾವ ಪದ್ಧತಿಗಳದಾವ, ಯಾವ್ಯಾವ ಪದಾರ್ಥಗಳನ್ನು ನಾವು ಬಳಸಬಹುದು, ಈ ಎಲ್ಲ ವಿಚಾರಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೊಂಡು ಆ ನಂತರ ತಮಗೆ ಫೋನ್ ಕರೆ ಮಾಡುವುದಕ್ಕೆ ಅವಕಾಶಗಳನ್ನು ಕಲ್ಪಿಸ್ತೀವಿ. ಅದಕ್ಕಾಗಿ ಒಂದು 10-15 ನಿಮಿಷ ತಾವು ಕಾಯಬೇಕಾಗ್ತದೆ. ಮೊದಲು ವಿಷಯವನ್ನು ತಾವು ತಿಳ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಒಂದು ವಿಚಾರ. ಡಾಕ್ಟರ್ ಪಂಡಿತ್ ರಾಠೋಡ್ ಅವರೇ, ಈಗ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಸಾಕಷ್ಟು ಸಂಶೋಧನೆಗಳ ಮೂಲಕ ಕಾಂಪೋಸ್ಟ್ ಅನ್ನ ನಾವು ಬಹಳ ಜಲ್ದಿ ತಯಾರು ಮಾಡುವಂಥದ್ದು, ಆಮೇಲೆ ಅದರ ಗುಣಮಟ್ಟ ಬಹಳ ಮುಖ್ಯವಾದಂಥದ್ದು. ಇದನ್ನ ಗುಣಮಟ್ಟದ ಕಾಂಪೋಸ್ಟ್ ಅನ್ನು ತಯಾರು ಮಾಡೋದಕ್ಕೆ ಸಾಕಷ್ಟು ವಿಧಾನಗಳನ್ನ ಸಾಕಷ್ಟು ಪರಿಕರಗಳನ್ನ ನಾವು ಬಳಸ್ತಾ ಇದ್ದೀವಿ. ಯಾವ ರೀತಿಯಾದಂತಹ ಪದ್ಧತಿಗಳದಾವ, ಯಾವ ರೀತಿಯಾದಂತಹ ಪರಿಕರಗಳನ್ನ ವಿಶೇಷವಾಗಿ ಜೈವಿಕ ಪದ್ಧತಿಗಳನ್ನ ನಾವು ಬಳಸ್ತಾ ಇದ್ದೀವಿ, ಈ ಬಗ್ಗೆ ನಮ್ಮ ರೈತರಿಗೆ ತಿಳಿಸಿಕೊಡ್ತೀರಿ? ಸರಿ ಸರ್, ಈ ಕಂಪೋಸ್ಟ್ ತಯಾರಿಕೆ ಇಲ್ಲಂದ್ರೆ ತಿಪ್ಪೆ ಗೊಬ್ಬರ ತಯಾರಿಕೆ ಅಂತ ಬಂದ್ಬಿಟ್ರೆ, ಸೊ ಹಳ್ಳಿಯಲ್ಲಿ ಸರ್ ಮುಂಚೆ ನಾವು ಯಾವಾಗ ಕೃಷಿ ಮಾಡೋದು ಪ್ರಾರಂಭ ಮಾಡಿದೀವಿ, ಸೊ ಅವಾಗ್ಲೇನೆ ರೈತರು ತಮ್ಮ ತಮ್ಮ ಏನು ಹೊಲ ಇರುತ್ತೆ, ಸೊ ತಮ್ಮ ಏನು ಮನೆ ಹಿಂದ್ಗಡೆ ಬ್ಯಾಕ್ ಹಿತ್ತಲಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ, ಈಗ ದನಗಳಿಗೆ ಹಾಕುವ ಚಿಪಾಟಿ ಆಗ್ಲಿ, ಗೊದ್ಲಾಗಿರುವಂತ ಹೆಂಡಿ, ಸೊ ಗೋಮೂತ್ರ ಆಗ್ಲಿ, ಅವೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ಹಿಂದ್ಗಡೆ ಕಸಕ್ ಹಾಕ್ತಿದ್ರು ತಿಪ್ಪೆ ಗುಂಡಿ ಅಂತ. ಸೊ ಅಲ್ಲಿ ಏನಂದ್ರೆ ವೈಜ್ಞಾನಿಕವಾಗಿ ಇಲ್ಲಿ ನಮಗೆ ಯಾವುದೇ ತರದ ಒಂದು ಏನು ಗುಣಮಟ್ಟದ ಒಂದು ಕಂಪೋಸ್ಟ್ ತಯಾರು ಆಗ್ತಾ ಇರಲಿಲ್ಲ. ಏನ್ ಮಾಡ್ತಿದೀವಿ ಅಂದ್ರೆ ಇದರಲ್ಲಿ ಯಾವುದೇ ತರ ಬೇರೆದ ಒಂದು ವೈಜ್ಞಾನಿಕ ವಸ್ತುಗಳಾಗ್ಲಿ ಅಂದ್ರೆ ವೈಜ್ಞಾನಿಕ ವಿಧಾನ ಆಗ್ಲಿ ಮಾಡ್ತಾ ಇರಲಿಲ್ಲ. ಸೊ ಏನಾಗ್ತಿತ್ತು ಅಂದ್ರೆ ಅದು ಪ್ರತಿ 2-3 ವರ್ಷಗೆ ಅದೇ ತಿಪ್ಪೆನ ರೈತರು ಏನ್ ಮಾಡ್ತಿದ್ರು ಅಂತ ತಮ್ಮ ತಮ್ಮ ಹೊಲಕ್ಕೆ ಹಾಕ್ತಾ ಇದ್ರು. ಸೊ ಅವಾಗ ಏನ್ ಸಮಸ್ಯೆ ಇರಲಿಲ್ಲ. ಏನಿತ್ತು ಅವಾಗ ಅಂತಂದ್ರೆ, ಸೊ ನಮ್ಮ ಒಂದು ಭಾರತ ದೇಶದ ರೈತ ಬಾಂಧವರಲ್ಲಿ ಏನಿತ್ತು ಅಂತಂದ್ರೆ ಬಹಳಷ್ಟು ಸಂಖ್ಯೆಯಲ್ಲಿ ಜಾನುವಾರುಗಳಿದ್ವು ಸರ್. ಇವಾಗ ಏನಾಗಿದೆ ಅಂತಂದ್ರೆ ಪ್ರತಿಯೊಂದನು ಬಿತ್ತನೆ ಹಿಡ್ಕೊಂಡು ಕಟಾವು ಮಾಡಿ ರಾಶಿ ಮಾಡಿ ಕೊನೆಗೆ ಅದು ಅಡತೆಗೆ ಹೋಗೋ ತನಕ ಬರೀ ಟ್ರಾಕ್ಟರ್ಸ್ ಮಷಿನ್ಸ್ ಇದ್ರ ಮೇಲೆ ಅವಲಂಬನೆ ಆಗಿದೆ. ಸೊ ಹಾಗಾಗಿ ದನಗಳ ಸಂಖ್ಯೆ ಕಡಿಮೆ ಆದಾಗ, ಸೊ ಈ ಸಾವಯವ ತ್ಯಾಜ್ಯ ವಸ್ತುಗಳು ಅಂತ ಹೇಳ್ತೀವಿ ನಾವು, ಅಂದ್ರೆ ಕೃಷಿ ತ್ಯಾಜ್ಯ ವಸ್ತುಗಳು ಇರಬಹುದು, ಇಲ್ಲಂತಂದ್ರೆ ಈಗ ವೆಜಿಟೇಬಲ್ ಈಗ ಸಿಟಿಯಲ್ಲಿ ಬಂದಾಗ, ಸೊ ದೊಡ್ಡ ದೊಡ್ಡ ನಗರ ಪ್ರದೇಶಕ್ಕೆ ಬಂದಾಗ ಈಗ ಕಿಚನ್ ಅಲ್ಲಿ ಸಿಗುವ ನಮ್ಮ ಅಡುಗೆನಲ್ಲಿ ಸಿಗುವ ವೇಸ್ಟ್ಗಳಿದಾವೆ. ಸೊ ಇದನ್ನೆಲ್ಲ ನಾವು ಏನು ಕಸ ಸಿಗುತ್ತೆ ಅದರಿಂದ ನಾವು ರಸ ಅಂತಂದ್ರೆ ಯಾವ ತರ ಒಂದು ಗುಣಮಟ್ಟದ ಕಾಂಪೋಸ್ಟ್ ಅನ್ನು ಮಾಡ್ಕೊಳ್ಬೇಕು ಅಂತ ಬಹಳಷ್ಟು ವಿಧಾನಗಳಿದಾವೆ ಸರ್ ಇದರಲ್ಲಿ. ಸೊ ಮೊದಲೇದಾಗಿ ಬೆಂಗಳೂರು ಮ್ಯಾಥಡ್ ಅಂತ ಹೇಳ್ತೀವಿ, ಕೊಯಮತ್ತೂರ್ ಮ್ಯಾಥಡ್ ಅಂತ ಹೇಳ್ತೀವಿ, ನಡಪ್ ಮ್ಯಾಥಡ್ ಅಂತ ಹೇಳ್ತೀವಿ, ಇಂದೋರ್ ಮ್ಯಾಥಡ್ ಆಫ್ ಕಂಪೋಸ್ಟ್ ಮೇಕಿಂಗ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎಲ್ಲ ವೈಜ್ಞಾನಿಕವಾಗಿ ಏನ್ ಮಾಡ್ತೀವಿ ಇವೆಲ್ಲ ಮ್ಯಾಥಡ್ಗಳಲ್ಲಿ ಪದ್ಧತಿಗಳಲ್ಲಿ ಅಂತಂದ್ರೆ, ಸೊ ನಾವು ವೈಜ್ಞಾನಿಕವಾಗಿ ಪದರ ಪದರವಾಗಿ ನಾವು ಈ ಕೆಲವು ತ್ಯಾಜ್ಯ ವಸ್ತುಗಳನ್ನ ನಾವು ತುಂಬೇಕಾಗುತ್ತೆ. ರೈತರು ಆತರ ಮಾಡಂಗಿಲ್ಲ. ಸೊ ಗೊದ್ಲಾಗ ಏನ್ ಸಿಗ್ತತಿ, ಮನೆ ಮುಂದೆ ಏನಿರ್ತೈತಿ ಹೋಗಿ. ಸೊ ಇಲ್ಲಿ ನಾವೇನು ವೈಜ್ಞಾನಿಕ ಒಂದು ವಿಧಾನದಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಸೊ ಮೊದಲನೇ ಒಂದು ಪದರು ಅಂದ್ರೆ ಲೇಯರ್ ಅಂತ ಹೇಳ್ತೀವಿ ಸರ್ ಇದರಲ್ಲಿ. ಸೊ ಇಲ್ಲಿ ತುಂಬಾ ಗಟ್ಟಿ ಇರುವ ವಸ್ತುಗಳನ್ನ ನಾವು ಕೆಳಮಟ್ಟದಲ್ಲಿ ಹಾಕ್ತೀವಿ ಸರ್. ಸೊ ನಂತರ ಸೊ ಎರಡನೇ ಪದರಾಗಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಕಳ ಗಂಜಿಲೆ ಅಂದ್ರೆ ಆಕಳ ಹೆಂಡಿ ಅಂತ ಹೇಳ್ತೀವಿ. ಸೊ ನಂತರ ನಾವೇನ್ ಮಾಡ್ತೀವಿ ಅಂದ್ರೆ, ಸೊ ಪಾರ್ಶಿಯಲಿ ಏನು ಈಗ ಕಂಪೋಸ್ಟ್ ಕಲ್ಚರ್ಸ್ ಅಂತ ಬಂದಿದೆ. ನೀವು ಹೇಳಿದ್ರೆ ಆದ್ರೆ ಜೈವಿಕ ವಿಧಾನದಿಂದ ಕಂಪೋಸ್ಟ್ ಯಾವ ತರ ಅಣುಜೀವಿಗಳನ್ನು. ಸೊ ಈ ಜೈವಿಕ ಅಣುಜೀವಿಗೆ ಬಂದಾಗ ಇದರಲ್ಲಿ ಫಿನರೋಕಿಟ ಕ್ರೈಸೋಸ್ಪೋರಿಯಂ ಅಂತ ಸಿಗುತ್ತೆ ಸರ್ ಇದು. ಸೊ ಇದು ಪ್ರತಿ ಒಂದು ಟನ್ ನಮ್ಮಲ್ಲಿ ತ್ಯಾಜ್ಯ ವಸ್ತು ಇತ್ತಂದ್ರೆ ಇದು 4 kg ನಾವು ಉಪಯೋಗ ಮಾಡಬೇಕಾಗುತ್ತೆ. ಇದು ಮೂರನೇ ಲೇಯರ್ಗೆ ಹಾಕಬೇಕಾಗುತ್ತೆ. ಸೊ ನಂತರ ಮೆದುವಾದ ಈಗ ಕಸಕಡ್ಡಿ ಆಗ್ಲಿ ಏನಾಗ್ಲಿ ಇಲ್ಲಾಂದ್ರೆ ವೆಜಿಟೇಬಲ್ ವೇಸ್ಟ್ ಅಂತ ಹೇಳಿದೆ ಅದು 4ನೇ ಪದರ ಹಾಕಬೇಕು. ಕೊನೆಗೆ ಮಣ್ಣಿನಿಂದ ಮುಚ್ಚಬೇಕಾಗುತ್ತೆ. ಸೊ ಈ ತರ ಮಾಡೋದ್ರಿಂದ ನಾವು ಕಂಪೋಸ್ಟ್ ಅನ್ನು 3-3.5 ತಿಂಗಳಲ್ಲೇ ನಾವು ಸೊ ಒಂದು ಕ್ವಾಲಿಟಿ ಕಂಪೋಸ್ಟ್ ಅನ್ನ ನಾವು ತಯಾರು ಮಾಡಿಕೊಂಡು ಹೊಲಕ್ಕೆ ಹಾಕಬಹುದು. ಈ ಕಂಪೋಸ್ಟ್ ಇನ್ನೊಂದು ಏನು ಮಹತ್ವ ಅಂತ ಹೇಳಬೇಕು ಅಂತಂದ್ರೆ, ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಈಗ ತೊಗರಿ ಆಗ್ಲಿ ಕಡಲೆ ಆಗ್ಲಿ ಈ ಭಾಗದ ಬೇರೆ ಮುಖ್ಯವಾದ ಬೆಳೆಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಬರೀ ಸಿಕ್ಕಾಪಟ್ಟೆ ಸೊ ರೋಗ ಮತ್ತೆ ಕೀಟ ಬರ್ತಾ ಇದೆ. ಸೊ ಮುಂಚೆ ಇರಲಿಲ್ಲ ಯಾವುದೇ ತರದ ರೋಗ ಆಗ್ಲಿ ಕೀಟ ಇರಲಿಲ್ಲ. ಸೊ ಇದಕ್ಕೆ ಮುಖ್ಯ ಕಾರಣ ಏನ್ ಹೇಳ್ತೀವಿ ಅಂತ ವೈಜ್ಞಾನಿಕವಾಗಿ ಅಂದ್ರೆ, ಈ ನಮ್ಮ ಭೂಮಿನಲ್ಲಿ ಏನಾಗ್ತಾ ಇದೆ ಅಂದ್ರೆ ಸಾವಯವ ಇಂಗಾಲದ ಪ್ರಮಾಣ ತುಂಬಾನೇ ಕಡಿಮೆ ಆಗ್ತಾ ಇದೆ. ಈ ಸಾವಯವ ಇಂಗಾಲ ಯಾವಾಗ ಸಿಗುತ್ತೆ ಅಂತಂದ್ರೆ, ನಾವು ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಭೂಮಿಗೆ ಸೇರಿಸಿದಾಗ ಅದು ಕಂಪೋಸ್ಟ್ ಮುಖಾಂತರ ಆಗ್ಲಿ, ಸೊ ಎರೆಹುಳ ಗೊಬ್ಬರದ ಮುಖಾಂತರ ಆಗ್ಲಿ, ಇಲ್ಲಾಂದ್ರೆ ಹಸಿರೆಲೆ ಗೊಬ್ಬರದ ಮುಖಾಂತರ ಆಗ್ಲಿ, ಅದು ಸೇರಿಸ್ತಾ ಇಲ್ಲ ಸಾಕಷ್ಟು ಪ್ರಮಾಣದಲ್ಲಿ ಸೇರಿಸಬೇಕು, ಸೇರಿಸ್ತಾ ಇಲ್ಲ. ಸೊ ನಾವು ಪ್ರತಿ 2-3 ವರ್ಷಗೆ ಸೇರಿಸಿ ಅಂತ ಹೇಳ್ತೀವಿ ನಾವು, ನಮ್ಮ ಶಿಫಾರಸ್ ಇದೆ, ಬಟ್ ಯಾರು ರೈತರು ಸೇರಿಸ್ತಾ ಇಲ್ಲ. ಹಾಗಾಗಿ ಈ ಸಾವಯವ ಇಂಗಾಲದ ಪ್ರಮಾಣ ತುಂಬಾನೇ ಕಡಿಮೆ ಆಗ್ತಾ ಇದೆ. ಸೊ ಇದನ್ನ ನಾವು ಜಾಸ್ತಿ ಮಾಡೋದು ಒಂದು ನಿಟ್ಟಿನಲ್ಲಿ ಕಂಪೋಸ್ಟ್ ಮಾಡಬೇಕಾಗುತ್ತೆ ಸರ್. ಸೊ ಮಾಡಿದ್ರೆ ಈ ಕೆಲವೊಂದು ರೋಗದ ಬಾಧೆ ಆಗ್ಲಿ ಕೀಟದ ಬಾಧೆ ಆಗ್ಲಿ ಇಲ್ಲಂತಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ತುಂಬಾನೇ ಕಡಿಮೆ ಆಗ್ತಾ ಇದೆ. ಸೊ ಜೋರಾಗಿ ಈಗ ಮಳೆ ಬರುವ ಪ್ರಮಾಣನೂ ತುಂಬಾ ಹೆಚ್ಚಾಗಿದೆ. ಅಂತಂದ್ರೆ ಈ ಭೂಮಿ ಯಾವ ತರ ಆಗಿದೆ ಅಂದ್ರೆ, ಭೂಮಿಯ ಏನು ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಏನು ಗುಣಧರ್ಮಗಳು ಏನಿದಾವ ಸರ್, ಸೊ ತುಂಬಾನೇ ಡೆಲಿಕೇಟ್ ಆಗಿದೆ ಅಂತ ಹೇಳ್ಬಹುದು. ಒಂದ್ ಜೋರಾಗಿ ಮಳೆ ಬಿಟ್ಟರೆ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಷ್ಟೇ. ಅಂದ್ರೆ ಮೇಲ್ಗಡೆದೇನು ನಾವು ಫರ್ಟೈಲ್ ಸಾಯಿಲ್ಸ್ ಅಂದ್ರೆ ಫಲವತ್ತಾದ ಮಣ್ಣು ಅಂತ ಏನ್ ಹೇಳ್ತೀವಿ ಸರ್, ಅದು ತುಂಬಾನೇ ಕೊಚ್ಕೊಂಡು ಹೋಗ್ತಾ ಇದೆ. ಸೊ ಅದಕ್ಕೆ ಮೇನ್ ಕಾರಣ ಅಂದ್ರೆ ಸಾವಯವ ಒಂದು ಇಂಗಾಲದ ಅಂಶ ತುಂಬಾನೇ ಕಡಿಮೆ ಆಗಿದೆ. ಸೊ ಅದನ್ನೆಲ್ಲ ಪ್ರಾಬ್ಲಮ್ ಹೋಗ್ಲಾಡಿಸಬೇಕು ಅಂತಂದ್ರೆ ನಮಗೆ ಒಂದೇ ಒಂದು ವಿಧಾನದ ಭೂಮಿಯಲ್ಲಿ ಸಾಕಷ್ಟು ಏನು ಈ ಸಾವಯವ ವಸ್ತುಗಳನ್ನು ನಾವು ಸೇರಿಸಬೇಕಾಗುತ್ತೆ. ಅಂದ್ರೆ ಈಗ ಸಾವಯವ ಇಂಗಾಲ ಕಡಿಮೆ ಆಗಿದೆ ಅಂತಂದ್ರೆ ಎಷ್ಟು ಪ್ರಮಾಣದೊಳಗೆ ಇರಬೇಕಾಗಿದೆ, ಎಷ್ಟು ಪ್ರಮಾಣ ಕಡಿಮೆ ಆಗಿದೆ, ಮತ್ತು ಮುಂದಿನ ದಿನಗಳಲ್ಲಿ ಇಂಥ ಒಂದು ಕಾಂಪೋಸ್ಟ್ ನಾವು ತಯಾರು ಮಾಡಿ ಹಾಕಬೇಕು ಅಂತಂದ್ರೆ ಯಾವ ರೀತಿಯಾದಂತಹ ಒಂದು ನಾವು ಗುರಿ ಇಟ್ಕೋಬೇಕಾಗ್ತದೆ, ಎಷ್ಟು ನಾವು ಹೆಚ್ಚು ಮಾಡಬೇಕು, ಅದಕ್ಕೆ ಯಾವ್ಯಾವ ವಸ್ತುಗಳನ್ನು ನಾವು ಬಳಸಬೇಕಾಗಿದೆ, ನಮ್ಮಲ್ಲಿ ಯಾವ ವಸ್ತುಗಳು ಲಭ್ಯ ಅದಾವ ಅಂದ್ರೆ ನಮಗೆ ಸಿಗುವಂತಹದ್ದು ಏನು ಜೈವಿಕ ಪದಾರ್ಥಗಳಾವ ಅವುಗಳನ್ನ ಬಳಸಿನೇ ನಾವು ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ, ಪರಿಸರನು ಸ್ವಚ್ಛ ಆಗ್ತದೆ, ಅದ್ರ ಜೊತೆಗೆ ನಮಗೆ ಗುಣಮಟ್ಟದ ಒಂದು ಮಣ್ಣಿನ ಒಂದು ಸಿದ್ಧತೆ ಕೂಡ ನಾವು ಮಾಡ್ಕೊಳ್ಬಹುದಾಗುತ್ತೆ. ಸರಿಯಾಗಿ ಹೇಳಿದ್ರಿ ಸರ್. ಸರ್, ಇವಾಗ ನಾವು ಸಾವಯವ ಇಂಗಾಲದ ಪ್ರಮಾಣ ಎಷ್ಟಿರಬೇಕು ಅಂತ ಕೇಳಿದ್ರಿ. ಸೊ ಇದು ತುಂಬಾ ಒಳ್ಳೆಯ ಪ್ರಶ್ನೆ ಅಂತ ಹೇಳ್ಬಹುದು ಸರ್. ಈಗ ಭೂಮಿನಲ್ಲಿ 0.5 ಕಡಿಮೆ ಇತ್ತು ಸಾವಯವ ಇಂಗಾಲ ಅಂದ್ರೆ ಅದು ತುಂಬಾ ಕಡಿಮೆ ಪ್ರಮಾಣದ ಅಂತ ಹೇಳಿದೀವಿ. ಸೊ 0.5 0.75 ಅಂದ್ರೆ ಇದು ಮಧ್ಯಮ ಒಂದು ಪ್ರಮಾಣದ ಸಾವಯವ ಇಂಗಾಲ ಅಂತ ಹೇಳ್ತೀವಿ ಸರ್. ಸೊ 0.75 ಇತ್ತು ಇಲ್ಲ 1 ಜಾಸ್ತಿ ಇತ್ತು ಅಂದ್ರೆ ಅದು ತುಂಬಾ ಒಂದು ಒಳ್ಳೆಯ ಸಾವಯವ ಇಂಗಾಲದ ಪ್ರಮಾಣ ಅಂತ ಹೇಳ್ತೀವಿ. ಸೊ ಕೆಲವೊಂದು ಏನು ದೇಶಗಳಿದಾವೆ ಸರ್, ನಮ್ಮ ಭಾರತ ದೇಶದಲ್ಲಿ ಈಗ ನಾವು 2-3 ಓವರ್ ನೈಟ್ ಅಂತ ಹೇಳ್ತೀವಿ ಸರ್, ಈ ಸಾವಯವ ಇಂಗಾಲದ ಒಂದು ಅಂಶ ಹೆಚ್ಚಿಗೆ ಮಾಡಲಿಕ್ಕೆ ಬಹಳ ಕಷ್ಟ. ಇದನ್ನ ನಾವು ಈಗ 0.1-0.2 ನಾವು ಹೆಚ್ಚಿಗೆ ಮಾಡಬೇಕಂದ್ರೆ ಇದು 5-10 ತಗೊಳ್ತದೆ ಸರ್. ಯಾಕಂದ್ರೆ ಅಂದ್ರೆ ನಮ್ಮಲ್ಲಿ ಇರೋದು ಏನು ವಾತಾವರಣ ಇದೆಯಲ್ಲ ಸರ್, ಅಂದ್ರೆ ಯಾವ ತರ ಇದೆ ಅಂದ್ರೆ ನೀವು ಎಷ್ಟೇ ಸಾವಯವ ವಸ್ತುಗಳನ್ನು ನೀವು ಭೂಮಿಗೆ ಸೇರಿಸಿದ್ರು ಸಹಿತ ಇದು ಸಾವಯವ ಇಂಗಾಲದ ಪ್ರಮಾಣ ಹೆಚ್ಚಿಗೆ ಆಗಂಗಿಲ್ಲ. ಅದು ಯಾಕಂತೀರಿ? ಸೊ ನಮ್ಮಲ್ಲಿ ತುಂಬಾನೇ ಉಷ್ಣಾಂಶ ಜಾಸ್ತಿ ಇದೆ. ಸೊ ಬೇರೆ ಬೇರೆ ತರ ನಾವು ಸಾವಯವ ಇಂಗಾಲ ಏನು ವಸ್ತುಗಳನ್ನು ಸೇರಿಸಿದ್ರು ಹಾಳಾಗಿ ಹೋಗುವ ಸಾಧ್ಯತೆಗಳು ಜಾಸ್ತಿ ಅವ ಸರ್. ಒಮ್ಮೆ ಜೋರಾಗಿ ಮಳೆ ಬರೋದು, ಸೊ ಮೇಲ್ಗಡೆ ಮಣ್ಣೆಲ್ಲ ಕೊಚ್ಚಿಕೊಂಡು ಹೋಗೋದು, ಆಮೇಲೆ ನಾವು ಒಂದು ಹೆಚ್ಚಿಗೆ ಒಂದು ಪೋಷಕಾಂಶಗಳನ್ನ ಏನು ಬೇಕಾದಂತ ಬೆಳೆಗಳನ್ನ ಬೆಳ್ಕೊಳ್ಳೋದು. ಸೊ ಆಮೇಲೆ ರಾಶಿ ಮಾಡಿದ್ಮೇಲೆ ಏನು ಕೃಷಿ ತ್ಯಾಜ್ಯ ವಸ್ತುಗಳು ಇದಾವಲ್ಲ ಸರ್, ನಮ್ಮಲ್ಲಿ 99% ರೈತರು ಯಾರೂ ಸಹ ಅದು ಭೂಮಿಗೆ ಸೇರ್ಸಂಗಿಲ್ಲ ಸರ್. ಬೆಂಕಿರೆ ಹಚ್ಚಿಬಿಡ್ತಾರೆ, ಇಲ್ಲಾಂದ್ರೆ ಫುಲ್ ಕ್ಲೀನ್ ಮಾಡಿ ಬೇರೆ ಕಡೆ ಹಾಕ್ಬಿಡ್ತಾರೆ, ಇಲ್ಲಾಂದ್ರೆ ಸೊ ತಮ್ಮ ಊರು ಏನು ಫ್ಯಾಮಿಲಿ ರಿಕ್ವೈರ್ಮೆಂಟ್ ಸಲುವಾಗಿ ಉರುವಲ್ ಅಂತ ಹೇಳಿ ಉಪಯೋಗ ಮಾಡ್ಕೊಂತಾರೆ. ಸೊ ಹಾಗಾಗಿ ಇದ್ರದ್ದು ಏನು ಸಾವಯವ ಇಂಗಾಲದ ಪ್ರಮಾಣ 1-2 ಹೆಚ್ಚಿಗೆ ಮಾಡೋದು ತುಂಬಾನೇ ಕಷ್ಟ. ಅಂದ್ರೆ ತಾವು ಹೇಳುವುದು ಏನಪ್ಪಾ ಅಂತಂದ್ರೆ ನಾವು ಪ್ರಯತ್ನ ಮಾಡಿದ್ರು ಸಹಿತ ಕೆಲವೊಮ್ಮೆ ನೇಚರ್ ನಿಸರ್ಗ ನಮಗೆ ಕೆಲವೊಮ್ಮೆ ಸಾಥ್ ಕೊಡೋದಿಲ್ಲ. ಉಷ್ಣಾಂಶ ಹೆಚ್ಚಿರೋದ್ರಿಂದ ಅದು ಹಾಳಾಗಿ ಹೋಗುವಂತಹ ಸಾಧ್ಯತೆಗಳು ಇರ್ತವೆ, ಮಳೆಯಿಂದ ಹಾಳಾಗ್ತದೆ, ಆಮೇಲೆ ಬರದಂತಹ ಪರಿಸ್ಥಿತಿ ಬಂದಾಗ ಸಹಿತ ಅದು ಹಾಳಾಗುವಂತಹ ಒಂದು ಸಾಧ್ಯತೆ ಇರ್ತವೆ. ಅದಕ್ಕೆ ನಾವು ಇದು ನಮ್ಮ ಪ್ರಯತ್ನಗಳನ್ನು ಹೆಚ್ಚಿನ ಪ್ರಮಾಣದೊಳಗೆ ನಾವು ಮಾಡಬೇಕಾಗ್ತದೆ, ಹೆಚ್ಚಿನ ಶಕ್ತಿಯನ್ನು ನಾವು ಅದಕ್ಕೆ ಕೊಡಬೇಕಾಗ್ತದೆ ಸರ್. ಇದೇ ತರ ಏನಾದ್ರೂ ಕಂಟಿನ್ಯೂ ಮಾಡಿದ್ರೆ ನಮ್ಮ ರೈತ ಬಾಂಧವರು ಮಾಡಿದ್ರೆ, ಸೊ ಮುಂದೊಂದು ದಿನ ಈಗ ಬೆಳೆ ಬೆಳಿಬಹುದು, ಬಟ್ ಆ ಬೆಳೆಗೆ ಮುಂಚೆ ಏನು ಬರ್ತಾ ಇರಲಿಲ್ಲ ರೋಗ ರುಜಿನಗಳು ಕೀಟಬಾಧೆಗಳು ಹೆಚ್ಚಿಗೆ ಆಗಬಹುದು ಅಂತ ಹೇಳಿ. ಅಂದ್ರೆ ಒಂದ್ ವೇಳೆ ನಾವು ನಮ್ಮ ಇದೇ ಟ್ರೆಂಡ್ ಕಂಟಿನ್ಯೂ ಆಯಿತು ಅಂತಂದ್ರೆ, ಅಂದ್ರೆ ಈಗ ಸಾವಯವ ಇಂಗಾಲದ ಪ್ರಮಾಣವನ್ನ ಹೆಚ್ಚಿಗೆ ಮಾಡಲಾರ್ದನೆ ಬೆಳೆ ಬೆಳ್ಕೊಂತ ಹೋದಂಗಿಲ್ಲ, ಸೊ ಮುಂದೆ ಸಮಸ್ಯೆಗಳು ಇನ್ನೂ ತೀವ್ರವಾಗಬಹುದು ಅಂತ ಹೇಳ್ಬೋದು. ಹೌದಲ್ರಿ? ಹೌದು ಸರ್. ಮತ್ತೆ ಅದಕ್ಕೆ ನಮ್ಮ ರೈತರು ಈಗ ಕಾಂಪೋಸ್ಟ್ ಮಾಡೋದ್ರ ಕಡೆ ಬಹಳಷ್ಟು ಲಕ್ಷ ಕೊಡಬೇಕು ಅಂತ ಹೇಳಿ ಅಂತ ಇದ್ರಿ. ಈಗ ಸಾಕಷ್ಟು ವಿಧಾನಗಳನ್ನ ತಾವು ಹೇಳಿದ್ರಿ, ಮತ್ತೆ ಗುಣಮಟ್ಟದ ಕಾಂಪೋಸ್ಟ್ ತಯಾರು ಮಾಡಬೇಕು ಅಂತಂದ್ರೆ ತಮ್ಮ ಒಂದು ಅನುಭವ, ಈಗ ಸಾಕಷ್ಟು ರೈತರನ್ನ ತಾವು ನೋಡಿದ್ದೀರಿ, ಕಾಂಪೋಸ್ಟ್ ತಯಾರಿಕೆ ಮಾಡುವಂತವರು ತಮಗೆ ಎಷ್ಟು ಜನ ಕಾಣಿಸ್ತಾ ಇದ್ದಾರೆ? ಈಗ ನಾವು ಹೇಳಬೇಕು ಅಂತಂದ್ರೆ ಸಗಣಿ ನಮಗೆ ಸಿಗ್ತಾ ಇಲ್ಲ, ಬಹಳ ಮುಖ್ಯವಾದಂತಹ ಒಂದು ಇನ್ಪುಟ್ ಅದು ನಮಗೆ ಬೇಕಾಗಿರುವಂತದ್ದು, ಅದೇ ಸಿಗುವುದಿಲ್ಲ ಅಂತಂದಾಗ ಬಹಳಷ್ಟು ಕಷ್ಟಗಳು ಕೂಡ ಆಗ್ತಾ ಇದ್ದವು. ಸರಿ, ಈಗ ಕಂಪೋಸ್ಟ್ ತಯಾರಿಕೆ ಅಂದ್ರೆ ಈಗ ಸಗಣಿ ಮತ್ತೆ ಮೂತ್ರ ಅಂತ ಹೇಳ್ತೀವಿ, ಸೊ ಅದು ಕಡಿಮೆ ಪ್ರಮಾಣದಲ್ಲಿ ಬೇಕಾಗುತ್ತೆ. ಬಟ್ ಈಗ ನಾವು ವೈಜ್ಞಾನಿಕ ಕಾಂಪೋಸ್ಟ್ ಅನ್ನ ಸಿಟಿಯಲ್ಲಿ ಏನು ವೇಸ್ಟ್ ಸಿಗುತ್ತಲ್ಲ ಸರ್, ಈಗ ವೆಜಿಟೇಬಲ್ ವೇಸ್ಟ್, ಕಿಚನ್ ವೇಸ್ಟ್ ಆಗಲಿ, ನಮ್ಮ ಕೃಷಿ ತ್ಯಾಜ್ಯ ಏನು ವಸ್ತುಗಳಿದಾವ, ಅದನ್ನ ನಾವು ಕೆಲವೊಂದು ಏನು ಜೈವಿಕ ಪರಿಕರಗಳನ್ನು ಉಪಯೋಗ ಮಾಡಿಕೊಂಡು ಕಂಪೋಸ್ಟ್ ಮಾಡುವುದು ಸಹಿತ ಸಾಧ್ಯ ಇದೆ ಅಂತ ಹೇಳ್ಬೋದು ಸರ್. ಈಗ ನಾನು ಆಗ್ಲೇ ಹೇಳಿದೆ ಸರ್, ಸೊ ಫಿನರೋಕೀಟ ಅಂತ ಹೇಳಿ ಇದು ಫಂಗಸ್ ಇದೆ ಸರ್, ಇದು ಒಂದು ಏನು, ಸೊ ಈ ಫಂಗಸ್ ಶಿಲೀಂಧ್ರ ಏನ್ ಮಾಡುತ್ತಂದ್ರೆ ತುಂಬಾ ಗಟ್ಟಿಯಾಗಿ ಏನಿರುತ್ತಲ್ಲ ಸರ್, ನಾವು ಲಿಗ್ನಿನ್ ಸೆಲ್ಯುಲೋಸ್ ಅಂತ ಹೇಳ್ತೀವಿ, ಸೊ ಇಂತ ಗಟ್ಟಿ ಇರೋ ಪದಾರ್ಥಗಳ ಮೇಲೆ ಇದು ಆಕ್ಟ್ ಮಾಡುತ್ತೆ ಸರ್, ತಿನ್ನುತ್ತೆ, ಅದನ್ನ ತಿಂದು ಸೊ ಗಟ್ಟಿಯಾಗಿರೋದು ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ ಸರ್, ಅದನ್ನ ಸಿಂಪಲ್ ಕಾಂಪೌಂಡ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಇಂತ ಒಂದು ಜೈವಿಕ ಒಂದು ಪರಿಕರಗಳನ್ನು ಉಪಯೋಗ ಮಾಡಿಕೊಳ್ಬಹುದು. ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಯಲ್ಲಿ ಈಗ ವೇಸ್ಟ್ ಡಿಕಂಪೋಸರ್ ಅಂತ ಬಂದಿದೆ ಸರ್, ಇವಾಗ ಸೊ ಅದನ್ನು ಒಂದು ಕಡಿಮೆ ಅವಧಿನಲ್ಲಿ, ಸೊ ನಾವೇನಾದ್ರೂ ವೇಸ್ಟ್ ಡಿಕಂಪೋಸರ್ ಎಲ್ಲ ಕಡೆನೆ ಎಲ್ಲ ಆಗ್ರೋ ಕೇಂದ್ರದಲ್ಲೂ ಸಿಗುತ್ತೆ ಇದು. ಸೊ ಇದು 20 ಒಂದು 2 kg ಬೆಲ್ಲಕ್ಕೆ ಸೇರಿಸಿ 200 ಬ್ಯಾರಲ್ ನಲ್ಲಿ ಮಿಕ್ಸ್ ಮಾಡಿದ್ದು, 1 ಕಾಲುವೆ ಮುಖಾಂತರ ನಾವು ಏನಾದ್ರೂ ಬಿಟ್ರೆ, ಸೊ ಈ ನಮ್ಮ ಭಾಗದಲ್ಲಿ ಇನ್ನೊಂದು ಅಂದ್ರೆ ಕಬ್ಬಿನ ಒಂದು ಬೆಳೆ ಒಂದು ಹೆಚ್ಚಿನ ಕ್ಷೇತ್ರದಲ್ಲಿ ವಿಸ್ತರಣೆ ಆಗಿದೆ ಅಂತ ಹೇಳ್ಬೋದು ಸರ್. ಈ ಕಬ್ಬಿನಲ್ಲಿ ಇನ್ನೊಂದು ಮುಖ್ಯ ಪ್ರಾಬ್ಲಮ್ ಅಂದ್ರೆ ಈಗ ರೌದಿಯನ್ನು ಮ್ಯಾನೇಜ್ ಮಾಡೋದು ತುಂಬಾನೇ ಕಷ್ಟ ಆಗಿದೆ ಸರ್. ಅಂದ್ರೆ ಈ ಕಬ್ಬು ಕಟಾವಾದ ಮೇಲೆ ಸಿಕ್ಕಾಪಟ್ಟೆ ರವುದಿ ಸಿಗುತ್ತೆ. ಅಂದ್ರೆ ಪ್ರತಿ ಎಕರೆಗೆ ಒಂದೊಂದು 3-4 ಟನ್ ಅಷ್ಟು ರವುದಿ ಅಲ್ಲೇ ಹೊಲದಲ್ಲಿ. ಇದನ್ನ ನಾವು ಕರೆಕ್ಟ್ ಆಗಿ ಯಾವ ತರ ನಾವು ನಿಯಂತ್ರಣ ಮಾಡಬೇಕು ಈ ರವುದಿಯನ್ನ, ಸೊ ಒಂದು ಗುಣಮಟ್ಟದ ಕಂಪೋಸ್ಟ್ ಅನ್ನ ಯಾವ ತರ ಮಾಡ್ಕೊಳ್ಬೇಕಂದ್ರೆ ಈ ವಿಧಾನವನ್ನ ನಾವು ವೇಸ್ಟ್ ಡಿಕಂಪೋಸರ್ ಅನ್ನ ಸೊ ಬೆಲ್ಲ ಜೊತೆಗೆ ಮಿಕ್ಸ್ ಮಾಡಿ 200 ಲೀಟರ್ ಬ್ಯಾರ್ನಲ್ಲಿ ಮಿಕ್ಸ್ ಮಾಡಿ ನಾವೇನಾದ್ರೂ ಕಾಲುವೆ ಮುಖಾಂತರ ಬಿಟ್ಟಿದೆ ಅದರಲ್ಲಿ, ಸೊ 2.5-3 ತಿಂಗಳಲ್ಲಿ ಆ ರವುದಿಯಿಂದ ಒಂದು ಗುಣಮಟ್ಟದ ಕಂಪೋಸ್ಟ್ ಅನ್ನ ತಯಾರು ಮಾಡ್ಕೊಳ್ಬಹುದು. ಡಾಕ್ಟರ್, ಇಲ್ಲಿ ಏನು ಸಮಸ್ಯೆ ಅಂತಂದ್ರೆ ನಮ್ಮ ರೈತರಿಗೆ ಆಳುಗಳ ಸಮಸ್ಯೆ ಕೂಡ ಉಂಟಾಗ್ತದೆ, ಯಾಕಂತಂದ್ರೆ ರವುದಿ ಬಹಳ ದೊಡ್ಡ ಪ್ರಮಾಣದೊಳಗೆ ಉತ್ಪಾದನೆ ಆಗ್ತದೆ. ಸರ್, ರೌದಿ ಅಂತಂದ್ರೆ ಇಲ್ಲಿ ಯಾವ ತರ ಅಂದ್ರೆ ಹೊಲದಲ್ಲಿ ಬಿಟ್ಬಿಡ್ಬೇಕು, ಅದನ್ನ ಒಂದ್ ಕಡೆ ತಂದು ಗುಡ್ಡೆ ಹಾಕೋದೇನ್ ಬೇಕಾಗಿಲ್ಲ. ಈಗ ಒಂದ್ಸಲ ಕಬ್ಬು ಕಟಾವ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ರೈತರು ನೀರ್ ಬಿಡ್ತಾರೆ ಸರ್. ಸೊ ಒಂದ್ಸಲ ಏನ್ ಸ್ಟಬಲ್ ಸೇವಿಂಗ್ ಅಂತಂದ್ರೆ ಅದು ಕೊಯ್ಲು ಕಟ್ ಮಾಡ್ತಾರೆ ಯೂನಿಫಾರ್ಮ್ ಆಗಿ, ಆ ಟೈಮ್ನಲ್ಲಿ ಗೊಬ್ಬರ ಕೊಡ್ತಾರೆ. ನಾರ್ಮಲ್ ರೈತರು ಅಂದ್ರೆ ಯೂರಿಯಾ ಗೊಬ್ಬರ ಕೊಡ್ತಾರೆ ಸರ್, ಅವಾಗ ಅಂದ್ರೆ ಎಕರೆಗೆ 1.5 ಬ್ಯಾಗ್ ನಂತೆ ಯೂರಿಯಾ ಕೊಡ್ತಾರೆ. ಈ ಯೂರಿಯಾ ಕೊಡ ಮುಂದಾಗ ಈ ಕಾಲುವೆ ಮುಖಾಂತರ ನೀವೇನಾದ್ರೂ ನೀರ್ ಬಿಡ್ತಾ ಇದ್ರೆ ಅದ್ರ ಜೊತೆಗೆ ಬಿಟ್ಟು ಹಾಕಿದ್ರೆ ಸಾಕು ಸರ್. ಅಂದ್ರೆ ರವುದೇನ ಒಂದ್ ಕಡೆ ಗುಡ್ಡೆ ಹಾಕಿ ಸೊ ಪಿಟ್ ತೋಡಿ ಅದ್ರ ಮೇಲೆ ಹಾಕ್ಬೇಕಂತೇನಿಲ್ಲ. ಸೊ ಹೊಲದಲ್ಲೇ ಇದ್ದ ಜಾಗದಲ್ಲೇ ಇದ್ದ ರವುದಿಯು ಸಹಿತ ಬೇಗ ಕೊಳ್ತು ಒಂದು ಏನು ಗೊಬ್ಬರ. ಈಗ ತಾವು ಹೇಳೋ ಪ್ರಕಾರ ಎಷ್ಟು ದಿವಸಗಳಲ್ಲಿ ಅವರಿಗೆ ಈ ಒಂದು ಕಾಂಪೋಸ್ಟ್ ತಯಾರಾಗಬಹುದು, ಹಿಂಗ ಹೊಲವನ್ನ ಸಂಪೂರ್ಣವಾಗಿ ಹಿಂಗ ಕಂಪೋಸ್ಟ್ ಪಿಟ್ಟೆ ಆದಂಗ ಆಗಿಬಿಡ್ತದೆ? ಏನಾಗಂಗಿಲ್ಲ ಸರ್. ಇದರಲ್ಲಿ ಮುಖ್ಯವಾಗಿ ಅಂದ್ರೆ ನಮ್ಮಲ್ಲಿ ಕಬ್ಬು ಕಟಾವಿಗೆ ಬರೋದು ಅಕ್ಟೋಬರ್ ಕೊನೆಯ ಒಂದು ವಾರದಿಂದ ಸೊ ಜನವರಿ ತನಕನು ನಡೆಯುತ್ತೆ. ಸೊ ಇಲ್ಲಿ ಇನ್ನೊಂದು ಪ್ರಾಬ್ಲಮ್ ಏನು ಅಂತಂದ್ರೆ, ಸೊ ಬೇಸಿಗೆ ಬಂದಾಗ ನೀರಿನ ಒಂದು ಕೊರತೆ ಜಾಸ್ತಿ ಆಗ್ತದೆ ನಮ್ಮ ಭಾಗದಲ್ಲಿ. ಸೊ ರೌದಿ ಅಲ್ಲೇ ಇಟ್ಟರೆ ಏನಾಗುತ್ತೆ ಅಂತ ಅದು ಒಂಥರ ಹೊದಿಕೆ ಆಗದಂಗಾಗುತ್ತೆ ಸರ್, ಮಲ್ಚಿಂಗ್ ಅಂತ ಹೇಳ್ತೀವಿ. ಸೊ ಈ ಏನು ಭೂಮಿನಲ್ಲಿ ಏನ್ ತೇವಾಂಶ ಇರುತ್ತೆ ಅದು ತೇವಾಂಶ ಕಾಪಾಡುವುದರ ಜೊತೆಗೆ ನಾವೇನಾದ್ರೂ ಕಂಪೋಸ್ಟ್ ಕಲ್ಚರ್ ಅನ್ನ ನಾವು ನೀರಿನಲ್ಲಿ ಮಿಕ್ಸ್ ಮಾಡಿದ್ರೆ ಸೊ ಅದು ಕಂಪೋಸ್ಟ್ ಗೊಬ್ಬರ ಆಗೋದ್ರ ಜೊತೆಗೆ ಸೊ ರೌದಿಯು ಸಹಿತ ಈ ತೇವಾಂಶವನ್ನ ಬೇಗ ಆರಿ ಹೋಗ್ಲಾರ್ದಂಗೆ ಒಂದು ಅನುಕೂಲ ಮಾಡಿಕೊಡುತ್ತೆ ಸರ್. ಅಡ್ಡಿಲ್ಲ. ಅಂದ್ರೆ ಈ ಮತ್ತೆ ಈಗೇನು ತಾವು ಹೇಳಿದ್ರಲ್ಲ ಕಲ್ಚರ್ ಅದೆಲ್ಲ ಬೇಕು ರೈತರಿಗೆ ಅಂತಂದ್ರೆ ಅದನ್ನ ಎಲ್ಲಿ ನಮ್ಮ ರೈತರು ಪಡ್ಕೊಳ್ಬಹುದು? ನಾವು ಕೃಷಿ ತ್ಯಾಜ್ಯ ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ಸರ್, ಇಲ್ಲಂತಂದ್ರೆ ಸಿಟಿ ವೇಸ್ಟ್ ಅನ್ನ ವೆಜಿಟೇಬಲ್ ವೇಸ್ಟ್ ಕಿಚನ್ ವೇಸ್ಟ್ ಅನ್ನ ಉಪಯೋಗ ಮಾಡಿಕೊಂಡು ಕಂಪೋಸ್ಟ್ ಮಾಡ್ತೀನಿ ಅಂತಂದ್ರೆ ಇದಕ್ಕೆ ನನ್ನ ಫಿನರೋಕೆಟಾ ಕ್ರೈಸಿಸ್ ಪೋರಿಯಂ ಅಂತ ಒಂದು ಫಂಗಸ್ ಸಿಗುತ್ತೆ ಅಂತ ಹೇಳಿ ಸರ್ ಇದು. ಸೊ ಇದು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಇಲ್ಲ ಕೃಷಿ ವಿಜ್ಞಾನ ಕೇಂದ್ರ ಏನು ಆಳಂದ ರಸ್ತೆನಲ್ಲಿ ಇದೆ ಸರ್. ಸೊ ಅಲ್ಲಿ ರೈತರಿಗೆ ಎಲ್ಲ ಯಾರು ಕಂಪೋಸ್ಟ್ ಮಾಡಕ್ಕೆ ತಯಾರಿದ್ರ ಅಂತವರಿಗೆ ಅಲ್ಲಿ ಲಭ್ಯ ಇರುತ್ತೆ ಸರ್. ಅಡ್ಡಿಲ್ಲ. ಈಗ ನಮ್ಮ ರೈತರ ಕಡೆ ಸಾಕಷ್ಟು ಶೇಷ ವಸ್ತುಗಳು ಸಿಕ್ಕೇ ಸಿಗ್ತಾವ, ದಂಟ್ ಇರ್ತದ, ನಾರ ಇರ್ತದ, ಅದು ಎಲ್ಲಾ ಬೆಳೆಗಳದ್ದು ಬಹುತೇಕ ಏನ್ ಬೆಳೆಗಳು ಬೆಳೀತಾ ಇದ್ದಾರೆ ಎಲ್ಲಾ ತರ ಒಂದು ಸಂಪನ್ಮೂಲಗಳು ಸಿಕ್ಕೇ ಸಿಗ್ತಾವ. ಅಂತ ಸಂದರ್ಭದೊಳಗ ಈ ವಸ್ತುಗಳನ್ನ ಉಪಯೋಗ ಮಾಡಿದ್ರೆ ನಾವು ಜಲ್ದಿ ಕಾಂಪೋಸ್ಟ್ ಅನ್ನ ತಯಾರು ಮಾಡಬಹುದು. ಅಂದ್ರೆ ಕೆಲವೊಂದು ಏನಾಗ್ತದ, ಕಳಿಯುವಂತಹ ಒಂದು ಪ್ರೊಸೆಸ್ ಏನಿರ್ತದೆ, ಕೆಲವೊಂದು ಹೆಚ್ಚಿರ್ತದ, ಕೆಲವೊಂದು ಕಡಿಮೆ ಇರ್ತದ, ಜಲ್ದಿ ಆಗ್ತಾವ, ಕೆಲವೊಂದು ಲೇಟ್ ಆಗ್ತಾವ. ಈಗ ಕೆಲವೊಂದು ಬೆಳೆಗಳಿದಾವ ಸರ್. ಈಗ ನಮ್ಮ ಭಾಗದಲ್ಲಿ ಹತ್ತಿ ಬೆಳೆ ಇದೆ ಸರ್. ಹತ್ತಿ ಒಂದು ಕಟ್ಟಿಗೆ ಆಗ್ಲಿ ಇಲ್ಲಂತಂದ್ರೆ ತೊಗರಿ ಕಟ್ಟಿಗೆ ಆಗ್ಲಿ ಇದ್ರಲ್ಲಿ ಏನಿರುತ್ತೆ ಸರ್, ಲಿಗ್ನಿನ್ ಅಂಶ ಜಾಸ್ತಿ ಇರುತ್ತೆ, ಲಿಗ್ನಿನ್ ಮತ್ತೆ ಸೆಲ್ಯುಲೋಸ್ ಅಂಶ. ಸೊ ಇದರಿಂದ ನಾವು ಬೇಗನೆ ಗೊಬ್ಬರ ತಗೋಬೇಕು, ಬೇಗ ಕೊಳಿಬೇಕು, ಬೇಗ ಡಿಕಂಪೋಸ್ ಆಗ್ಬೇಕು ಅಂತಂದ್ರೆ ಇದನ್ನ ನಾವು ಸಣ್ಣ ಸಣ್ಣದಾಗಿ ನಾವು ಪೀಸಸ್ ಇದು ಮಾಡ್ಬೇಕಾಗುತ್ತೆ ಸರ್, ತೊಗರಿ ಕಟ್ಟಿಗೆ ಆಗ್ಲಿ ಹತ್ತಿ ಕಟ್ಟಿಗೆ ಆಗ್ಲಿ. ಸೊ ಮಾಡಿ ಕಂಪೋಸ್ಟ್ ಕಲ್ಚರ್ ಹೇಳಿದೆ ನಾನು, ಫಿನರೋಕೀಟ ಅಂತ ಹೇಳಿ ಸರ್. ಸೊ ಅದು ನಾವು 4 ಕೆಜಿ 1 ಟನ್ ಮಟೀರಿಯಲ್ ಬದಲಿಗೆ ಸೊ ಅದನ್ನ ಕ್ವಾಂಟಿಟಿ ಜಾಸ್ತಿ ಮಾಡೋದು, ಅಂದ್ರೆ ಅದ್ರ ಉಪಯೋಗ ಮಾಡುವ ಪ್ರಮಾಣ ಜಾಸ್ತಿ ಮಾಡಿದ್ರೆ ಸೊ ನಿಮ್ಗೆ 2.5-3 ತಿಂಗಳಲ್ಲೇ ಒಂದು ಒಳ್ಳೆ ಗುಣಮಟ್ಟದ ಕಂಪೋಸ್ಟ್ ಅನ್ನ ತಯಾರು ಮಾಡಕ್ಕೆ ಅನುಕೂಲ. ಅಂದ್ರೆ ನಮ್ಮ ರೈತರು 2.5-3 ತಿಂಗಳು ಕಾಯ್ಬೇಕಾಗ್ತದೆ, ಮಿನಿಮಮ್ 3 ತಿಂಗಳು ಅಂತ ಕಾಯ್ಬೇಕು ಸರ್. ಒಂದ್ ಸಲ ಕಂಪೋಸ್ಟ್ ಮಾಡೋದಕ್ಕೆ ಶುರು ಆಯ್ತು ಅಂತಂದ್ರೆ ಹೆಚ್ಚು ಕಡಿಮೆ ದಿವಸ ನಾವು 3 ತಿಂಗಳ ನಂತರ ದಿವಸ ನಾವು ಮಾಡ್ಕೊಂಡು ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಲ್ಲ ಅಂತ. ಡಾಕ್ಟರ್, ಒಂದು ಕರೆ ಅದ ನಮಗೆ, ನಾವು ನೋಡೋಣ ಯಾರು ಲೈನ್ ಮೇಲೆ ಇದ್ದಾರೆ. ಹಲೋ ಹಲೋ, ನಮಸ್ಕಾರ ಹೇಳ್ರಿ ಆಕಾಶವಾಣಿ. ನಮಸ್ತೆ. ನಮಸ್ಕಾರ, ಯಾರ್ ಮಾತಾಡೋದು ಹೇಳ್ರಿ? ಮೆಹಬೂಬ್ ಸರ್. ಮೆಹಬೂಬ್ ಅವ್ರು ಹೇಳ್ರಿ. ಮೆಹಬೂಬ್ ಅವ್ರ ಏನ್ ಪ್ರಶ್ನೆ ಅದ ತಮ್ದು? ಕಂಪೋಸ್ಟ್ ಅದ್ರ ಸಂಬಂಧ ಈ ಕಾರ್ಯಕ್ರಮ ಇಟ್ಟಿದೀವಿ. ಇಷ್ಟು ತನಕ ಕೇಳಿದ್ರಲ್ಲ ತಾವು. ಹೌದಾ, ಸಂಕ್ಷಿಪ್ತವಾಗಿ ಹೇಳ್ತಾರ ನೋಡ್ರಿ. ಮೆಹಬೂಬ್ ಅವ್ರೆ, ಏನು ಎಷ್ಟು ದನ ಎಷ್ಟು ಏನ್ ಇದಾವ ನಿಮ್ಮ ಹತ್ರ? ನಮ್ಮಲ್ಲಿ 8 ಆಕಳ ಸರ್. ಹಿಂದ ಏನ್ ಮಾಡ್ತಿದ್ರು ರೈತರು ಇಲ್ಲಂದ್ರ ಮನಿ ಹಿಂದ್ಗಡೆನೆ ಒಂದು ತೆಗ್ ತೋಡಿ ಏನ್ ಚಿಪ್ಪಾಟಿ ಬರ್ತೈತಿ, ಹೆಂಡಿ ಬರ್ತೈತಿ, ಏನ್ ಬೇರೆ ಕಸ ಬರ್ತೈತಿ ಎಲ್ಲಾ ತೊಗೊಂಡು ಹಾಕ್ತಿದ್ರು. ಅದೇ ತರಾನೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ಹೊಲ್ದಾಗಿಲ್ಲ ಅಂದ್ರೆ ಮನಿ ಹಿಂದ್ಗಡೆನೆ ನೀವು ಒಂದು ತೆಗ್ ತೋಡ್ಕೊಳ್ಬೇಕು. ತೆಗ್ ಅಂತಂದ್ರೆ ಒಂದು ಮಿನಿಮಮ್ ಉದ್ದ ಅಂತಂದ್ರೆ 10 ಫೀಟ್ ಅಂತ ಇರಬಹುದು, ಅದಕ್ಕಿಂತ ಜಾಸ್ತಿ ಇರಬಹುದು. ಆಗಲೆ ಒಂದು 6-8 ಫೀಟ್ ತಗೋಬೇಕು. ಆಮೇಲೆ ಕೆಳಗಡೆ ಡೀಪ್ ಅಂತ ಹೇಳ್ತೀವಿ ನಾವು ಆಳ, ಅದು 3 ಫೀಟ್ಗಿಂತ ಜಾಸ್ತಿ ಇರಬಾರ್ದು. ಇಷ್ಟು ಒಂದು ಪಿಟ್ಟಿಗೆ ಎಷ್ಟು ಬೇಕಾಗುತ್ತೆ ಅಂದ್ರೆ ಮಿನಿಮಮ್ 1 ಟನ್ ಅಂದ್ರೆ ಒಂದು 10 ಕ್ವಿಂಟಲ್ನಷ್ಟು ಕೃಷಿ ತ್ಯಾಜ್ಯಗಳನ್ನ ನೀವು ಈ ಒಂದು ಪಿಟ್ನಲ್ಲಿ ಸೇರಿಸಿ. ಮೊದಲನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮಲ್ಲಿ ತೊಗರಿ ಬೆಳೀತಾ ಇದ್ರೆ ತೊಗರಿ ಕಟ್ಗಿ, ಇಲ್ಲಾಂದ್ರೆ ಹತ್ತಿ ಬೆಳೀತಿದ್ರೆ ಹತ್ತಿ ಕಟ್ಗಿ. ಅದು ಆದ ನಂತರ ಏನ್ ಮಾಡ್ಬೇಕು ಅಂದ್ರೆ ಸಗಣಿ ಗೊಬ್ಬರ ಇರುತ್ತಲ್ಲ ಹೆಂಡಿ ಗೊಬ್ಬರ ಇಲ್ಲಾಂದ್ರೆ ಆಮೇಲೆ ಆಕಳ ಏನ್ ಮೂತ್ರ ಇರುತ್ತೆ ಅದನ್ನ ಹಾಕ್ಬೇಕಾಗುತ್ತೆ ಎರಡನೇ ಪದರಿಗೆ. ಮೂರನೇ ಪದರಿಗೆ ನಾನು ಹೇಳ್ದಂಗೆ ನಮ್ಮಲ್ಲಿ ಈ ಮೈಕ್ರೋಬಿಯಲ್ ಕನ್ಸೋರ್ಷಿಯ ಅಂತ ಸಿಗುತ್ತೆ, ಇಲ್ಲಾಂದ್ರೆ ಕಾಂಪೋಸ್ಟ್ ಕಲ್ಚರ್ ಅಂತ ಸಿಗುತ್ತೆ ನಮ್ಮಲ್ಲಿ, ಫಿನೋರೆಕೀಟ ಅಂತ ನಿಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಂಡಿ ಅಲ್ಲಿನೂ ಸಿಗುತ್ತೆ, ಅಲ್ಲಿನೂ ಲಭ್ಯ ಇರುತ್ತೆ. ಅದು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 4 ಕೆಜಿನಷ್ಟು ಆ ಒಂದು ಏನು ತೆಗ್ ಪಿಟ್ ಅಂತ ಹೇಳಿದಿನಲ್ಲ, ಸೊ ಅದಕ್ಕೆ 4 ಕೆಜಿನಷ್ಟು ಸಗಣಿಗೆ ಮಿಕ್ಸ್ ಮಾಡಿ ಒಂದು 100 ಲೀಟರ್ ಒಂದು ಬ್ಯಾರಲ್ನಲ್ಲಿ ಮಿಕ್ಸ್ ಮಾಡಿ ಅದನ್ನ ಸಿಂಪರಣೆ ಮಾಡಬೇಕಾಗುತ್ತೆ. ಸೊ ನಂತರ ನಿಮ್ಮ ಮನೆಯಲ್ಲಿ ಏನು ವೇಸ್ಟ್ ಸಿಗುತ್ತೆ ಅಂದ್ರೆ ಅಡಿಗೆ ಮನೆಯಲ್ಲಿ ವೇಸ್ಟ್ ಆಗಲಿ ಇಲ್ಲಾಂದ್ರೆ ಸೊ ಹೊಲದಾಗ ಏನ್ ಕಸ ಪಿಸ ಇರುತ್ತೆ ಅದನ್ನ ಸೇರಿಸಿ ಈ ತರ ಪುನಃ ಮತ್ತೆ ತೊಗರಿ ಕಟ್ಟಿಗೆನ ಸೇರಿಸಿಕೊಂಡು ಹೋಗ್ಬೇಕು. ಸೊ ನಂತರ ಏನ್ ಮಾಡಬೇಕು ಕೊನೆಗೆ ಅಂತಂದ್ರೆ ನೀವು ಮಣ್ಣಿನಿಂದ ಇಲ್ಲಾಂದ್ರೆ ಕೆಸರಿನಿಂದ ಅದು ಪಿಟ್ ಓಪನ್ ಮಾಡಿದ್ದನ್ನ ಕರೆಕ್ಟ್ ಆಗಿ ತುಂಬಬೇಕಾಗುತ್ತೆ. ಸೊ ಈ ತರ ನೀವು ಮಾಡಿಬಿಟ್ರೆ ನಿಮಗೆ 2.5-3 ತಿಂಗಳಲ್ಲಿ ಒಂದು ಒಳ್ಳೆ ಗುಣಮಟ್ಟದ ಒಂದು ಕಾಂಪೋಸ್ಟ್ ಅನ್ನ ತಯಾರು ಮಾಡಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಹುದು ನಿಮ್ಗೆ. ಸುಡಬೇಡ್ರಿ ಹತ್ತಿ, ಹತ್ತಿದು ತೊಗರಿದ ಏನ್ ಮಾಡ್ರಿ ಅಂದ್ರೆ ಆಸ್ ಇಟ್ ಈಸ್ ಹಂಗನೆ ಹಾಕ್ಬೇಡ್ರಿ, ಅದನ್ನ ಪುಡಿ ಪುಡಿ ಮಾಡ್ರಿ, ಶ್ರೆಡರ್ ಅನ್ ಸಿಕ್ತಿತ್ತು ಇಲ್ಲಂತಂದ್ರೆ ನೀವು ಕೈಲೇನೆ ಅಟ್ ಲೀಸ್ಟ್ ಒಂದ್ ಅರ್ಧದಿಂದ 1 ಫೀಟ್ ನಷ್ಟು ಇದು ಇರ್ಬೇಕ್ರಿ, ತೊಗರಿ ಆಗ್ಲಿ ಹತ್ತಿ ಕಟ್ಟಿಗೆ ಆಗ್ಲಿ ಪೂರ್ತಿನೇ ಅದೇ ತರ ಇಡಕ್ ಹೋಗ್ಬಿಡ್ರಿ. ಅದೇ ತರ ಇಟ್ರೆ ಏನಾಗುತ್ತೆ ಅಂದ್ರೆ ಅದು ಕೊಳೆಯಕ್ಕೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ. ನಾನು ಹೇಳಿದೆ 2.5-3 ತಿಂಗಳಲ್ಲಿ ಕಾಂಪೋಸ್ಟ್ ತಯಾರಾಗುತ್ತೆ ಅಂತೇಳಿ, ಅದ್ರ ಬದಲಿ ನೀವು ಪೂರ್ತಿ ಕಟ್ಟಿಗೆನೆ ಇಟ್ರೆ ಏನಾಗುತ್ತೆ ಅಂತಂದ್ರೆ ನಿಮಗೆ 5-6 ತಿಂಗಳ ತನಕ ಹೋಗುತ್ತೆ. ಪುಡಿ ಮಾಡಿ ಹಾಕಿದ್ರೆ ಒಳ್ಳೇದು, ಅಂದ್ರೆ ಕಡಿಮೆ ಅವಧಿನಲ್ಲಿ ನಮಗೆ ಚಲೋ ಕಂಪೋಸ್ಟ್ ತಯಾರು ಮಾಡಕ್ಕೆ ಹೆಲ್ಪ್ ಆಗುತ್ತೆ ನಿಮಗೆ. ಮೆಹಬೂಬರೇ, ನಿಮ್ಮ ಸುತ್ತಮುತ್ತಲ ರೈತರು ಏನ್ ಮಾಡ್ತಾರ, ಕಟ್ಟಿಗೆ ಏನಿರ್ತಾವ, ವಿಶೇಷ ವಸ್ತು ಏನಿರ್ತಾವ, ಅದನ್ನ ಸುಡ್ತಾರ ಅಥವಾ ಏನ್ ಅದನ್ನು ಕಂಪೋಸ್ಟ್ ಬಳಸ್ತಾರ? ಇಲ್ಲ ಸರ್, ಎಲ್ಲ ಸುಡ್ತಾರೆ, ನಾವೇ ಇಟ್ಟಿವಿ ಸರ್, ನಾವೇ ಇಟ್ಟಿವಿ. ನೀವು ಹೇಳ್ಬೇಕು ಅವರಿಗೆ ಸುಡಬೇಡ್ರಿ ಅಂತ ಹೇಳಿ, ಈ ತರ ನೀವು ಕಂಪೋಸ್ಟ್ ಮಾಡ್ಕೊಳ್ಬಹುದು ಅಂತ. ಏನ್ ಹಿಡಿಯಂಗಿಲ್ಲ, ಜಾಗ ಸ್ವಲ್ಪ ಹೇಳಿದ್ನಲ್ಲ ಒಂದು, ಅಷ್ಟೇನ್ ಜಾಗ ಹಿಡಿಯಂಗಿಲ್ಲ. ನೀವೇ ಮನಿ ಮಂದಿನೇ ಮಾಡ್ಕೊಳ್ಬಹುದು ಲೇಬರ್ ಹಚ್ಚಿ ಬದ್ಲೆ. ಈಗ ನೋಡ್ರಿ ಮೆಹಬೂಬರ್ರೆ, ಮಣ್ಣು ಬಹಳ ಮುಖ್ಯ ನಮಗೆ, ಮಣ್ಣಿನ ಒಂದು ಆರೋಗ್ಯ ಬಹಳ ಮುಖ್ಯ. ಮಣ್ಣನ್ನ ಈಗ ನೀವು ಸುಟ್ಟು ಹಾಕಿದ ನಂತರ ಏನಾಗ್ತದ ಅನ್ನುವಂತ ಒಂದು ಪರಿಸ್ಥಿತಿ ಈಗ ನಮ್ಮ ತಜ್ಞರು ಹೇಳ್ತಾರೆ ನಿಮಗೆ. ಸುಟ್ಟರೆ ಏನಾಗ್ತದ ಅನ್ನುವಂಥದ್ದು, ಮಣ್ಣಿನ ಪರಿಸ್ಥಿತಿ ಏನಾಗ್ತದ ಅನ್ನುವಂಥದ್ದು ನಾವು ತಿಳ್ಕೊಂಡ್ರೆ ನಮ್ಮ ರೈತರು ಇದನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ಆಚರಣೆ ಒಳಗೆ ತರಬೇಕು, ಸುಡುವುದನ್ನು ಬಿಡಬೇಕು ಅಂತೇಳಿ. ಈ ಮಣ್ಣಿನೊಳಗೆ ನಾವು ನೋಡಿದ್ವಪ್ಪ ಅಂದ್ರೆ ಮಣ್ಣು ಜೀವಂತವಾಗಿ ಇರ್ತಕ್ಕಂಥದ್ದು ಅಂತ ಹೇಳ್ತೇವೆ. ಒಂದು ಜೋಳದ ಕಾಳದಷ್ಟು ನಾವು ಮಣ್ಣು ತಗೊಂಡ್ರೆ ಕೋಟ್ಯಾಂತರ ಸೂಕ್ಷ್ಮಾಣು ಜೀವಿಗಳು ಅದರೊಳಗಿರ್ತವ್ರಿ. ನೀವು ಬೆಂಕಿ ಹಚ್ಚಿದ್ರಪ್ಪ ಅಂದ್ರೆ ಏನಾಗ್ತದೆ, ಇಂತಹ ಸೂಕ್ಷ್ಮಾಣು ಜೀವಿಗಳು ಎಲ್ಲ ಸತ್ತು ಹೋಗ್ಬಿಡ್ತವೆ. ಈಗ 1 ಇಂಚ್ ಮಣ್ಣು ತಯಾರಾಗಬೇಕಾಗಿತ್ತಪ್ಪ ಅಂತಂದ್ರೆ 1,000 ವರ್ಷ ಬೇಕಾಗ್ತದೆ ಅಂತ ಹೇಳ್ತಾರೆ. ಈಗ 1,000 ವರ್ಷ ಮಣ್ಣು ಬೇಕಾಗಿತ್ತಂದ್ರೆ ಅದರಾಗೆಲ್ಲ ಸೂಕ್ಷ್ಮಾಣು ಜೀವಿಗಳು ಇರಬೇಕು, ಪೋಷಕಾಂಶಗಳು ಇರಬೇಕು, ಎಲ್ಲ ಇರಬೇಕು. ಅದಕ್ಕಾಗಿ ನಾವು ಸುಟ್ಟೆವಪ್ಪ ಅಂತಂದ್ರೆ ಫುಲ್ ಎಲ್ಲ ಹಾಳಾಗಿ ಹೋಗ್ಬಿಡ್ತವೆ. ಅದಕ್ಕೆ ಜೀವಂತವಾಗಿರ್ತಕ್ಕಂಥ ಮಣ್ಣು ಹೋಗಿ ಆಮೇಲೆ ಸತ್ತ ಮಣ್ಣು ಆಗ್ತೈತಿ, ಅದರೊಳಗೆ ಏನೂ ಬೆಳೀಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಸುಡುವ ಒಂದು ಪದ್ಧತಿ ಬಂದ್ ಮಾಡಿ ಅದರಿಂದ ನಾವು ಕಂಪೋಸ್ಟ್ ಮಾಡಿದ್ವಿ, ಎರೆಹುಳ ಗೊಬ್ಬರ ಮಾಡಿದ್ವಿ ಅಂತಂದ್ರೆ ಸಾಕಷ್ಟು ನಾವು ಭೂಮಿನೂ ಉಪಯೋಗ ಮಾಡ್ಕೋಬಹುದು, ಭೂಮಿ ಫಲವತ್ತತೆಯನ್ನು ಹೆಚ್ಚು ಮಾಡಬಹುದು. ಆಮೇಲೆ ಕೆಲವೊಂದ್ಸಲ ಎರೆಹುಳ ಗೊಬ್ಬರ ಅದು ಇದು ಮಾಡಿದೇವಪ್ಪ ಅಂತೇಳಂತಂದ್ರೆ ನಾವು ಆದಾಯನೂ ಕೂಡ ನಾವು ಪಡೆದುಕೊಳ್ಬಹುದು ಅದರಿಂದ. ಈಗ ಏನಾಗ್ತದೆ, ಸರ್ಕಾರ ಕಡೆಯಿಂದ ಈಗ ಪ್ರೆಸೆಂಟ್ ಆಗಿ ಏನಿಲ್ಲ, ನೀವು ಗ್ರಾಮ ಪಂಚಾಯತಿಗೆ ನೀವು ಒಂದು ಕಾಂಟ್ಯಾಕ್ಟ್ ಮಾಡಿದ್ರಪ್ಪ ಅಂತಂದ್ರೆ ಅವ್ರನ್ನು ಕೂಡ ಒಂದು ಸಹಾಯ ಮಾಡಬಹುದು ಎರೆಹುಳ ಗೊಬ್ಬರ ತಯಾರು ಮಾಡಲಿಕ್ಕೆ. ಅದು ಆಮೇಲೆ ಇನಾಯಕ್ ಪಂಡಿತ್ ರಾಠೋಡ್ ಸರ್ ಅವ್ರು ಹೇಳಿದಂಗೆ ನಿಮಗೇನು ಖರ್ಚು ಬೇಕಾಗಿಲ್ಲ ಇದಕ್ಕೆ. ಕಾಂಪೋಸ್ಟ್ 50 ರೂಪಾಯಿ ಕಾಂಪೋಸ್ಟ್ ಕಲ್ಚರ್ ಸಿಗ್ತೈತಿ, ಅದರಿಂದ ತಯಾರು ಮಾಡ್ಕೋಬಹುದು. ಇನ್ನೊಂದು, ನೀವು ಕಾಂಪೋಸ್ಟ್ ತಯಾರು ಮಾಡಿದ್ಮೇಲೆ ಏನ್ ಮಾಡ್ಬೇಕು ಮೆಹಬೂಬ್ ಅಂದ್ರೆ, ನಿಮಗೆ ಯಾವುದೇ ತರಹದ ರಾಸಾಯನಿಕ ಗೊಬ್ಬರನ ನೀವು ಮಾರುಕಟ್ಟೆಯಿಂದ ತರೋದು ಬೇಕಾಗಿಲ್ಲ. ಅದು ಅಲ್ಲಿ ನೀವು ಅದೇ ಒಂದು ಗೊಬ್ಬರ ತಯಾರು ಏನು ತರುವ ಒಂದು ಖರ್ಚನ್ನ ನೀವು ಕಂಪೋಸ್ಟ್ ತಯಾರಿಸುವಲ್ಲಿ ನೀವು ಏನಾದ್ರೂ ಉಪಯೋಗ ಮಾಡಿಕೊಂಡ್ರೆ, ಸೊ ಈ ಮಣ್ಣಿನ ಒಂದು ಏನು ಗುಣಧರ್ಮವನ್ನು ಕಾಪಾಡುವುದರ ಜೊತೆಗೆ ನಿಮಗೆ ಖರ್ಚುನೂ ಸಹಿತ ಕಡಿಮೆ ಮಾಡ್ಕೊಳ್ಬಹುದು ನೀವು. ಹೌದು ಸರ್, ಅವು ನೀವು ಹಾಕ್ತಿರಿ, ಒಂದ್ ಪಿಟ್ ತೋಡಿ ಹಾಕ್ತಿರಿ, ಅದು ಆದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ನೀವು ಸುಮ್ನೆ ಈಗ ಕಂಪೋಸ್ಟ್ ಕಲ್ಚರ್ ಹೇಳಿದೆ ಅದು ಸಿಗ್ಲಿಲ್ಲ ಅಂತಂದ್ರೆ ನಿಮ್ಗೆ ಇನ್ನೊಂದು ಸರಳವಾದ ವಿಧಾನ ರೈತರಿಗೆ ಹೇಳ್ಬೇಕು ಅಂತಂದ್ರೆ ಈಗ ಸಿಂಗಲ್ ಸೂಪರ್ ಫಾಸ್ಫೇಟ್ ಅಂತ ಸಿಗುತ್ತೆ ಕೆಮಿಗ್, ಇದು ಯಾವುದು ಗೊಬ್ಬರ ಸಿಗುತ್ತೆ, ಎಸ್ ಎಸ್ ಪಿ ಅಂತ ಸಿಗುತ್ತೆ, ಅದನ್ನು ಸಹಿತ ಏನ್ ಮಾಡಬೇಕು ಅಂದ್ರೆ ಒಂದ್ 10 ಕೆಜಿ ಸಿಂಗಲ್ ಸೂಪರ್ ಫಾಸ್ಫೇಟ್ ಅನ್ನ 200 ಲೀಟರ್ ನೀರಿನಲ್ಲಿ ಮಿಕ್ಸ್ ಮಾಡಿ ಅದನ್ನೇ ಸೊ ಪ್ರತಿ ಒಂದು ವಾರದ ಒಂದು ಅವಧಿನಲ್ಲಿ ನೀವೇನ್ ಹಾಕಿರ್ತೀರಾ ಗುಡ್ಡೆಯಲ್ಲಿ ಹಾಕಿರ್ತೀರಾ ನೀವು ಅದ್ರ ಮೇಲೆ ಸಿಂಪರಣೆ ಮಾಡ್ತಾ ಇದ್ರು ಸಹಿತ ನಿಮ್ಗೆ ಕಡಿಮೆ ಅವಧಿನಲ್ಲಿ ನಿಮ್ಗೆ ಕಂಪೋಸ್ಟ್ ತಯಾರಿ ಮಾಡಕ್ಕೆ ಅನುಕೂಲ ಆಗುತ್ತೆ ನಿಮ್ಗೆ. ಮೇಬೊಬ್ಬರ ಇದಕ್ಕೆ ಕೂಲಿ ಆಳುಗಳು ನಮಗ್ ಇಲ್ಲ ಅನ್ನುವಂಥದ್ದು ಉತ್ತರ ಆಗಬಾರದು. ಯಾಕಪ್ಪ ಅಂತಂದ್ರೆ ಈಗ ಏನು ಕಂಪೋಸ್ಟ್ ಕಲ್ಚರ್ ಏನ್ ಹೇಳ್ತಾ ಇದ್ದಾರೆ ಡಾಕ್ಟರ್, ಅದನ್ನ ಉಪಯೋಗ ಮಾಡಿದ್ರೆ ಇಡೀ ಹೊಲದೊಳಗೆ ಅದನ್ನ ನೀವು ಬಳಸಿ ನೇರವಾಗಿ ನೀವು ಕಂಪೋಸ್ಟ್ ಮಾಡುವಂತಹ ವ್ಯವಸ್ಥೆ ಈಗ ಅದ, ಅದನ್ನ ನಿಮ್ಮ ರೈತ ಮಿತ್ರರಿಗೆಲ್ಲ ತಿಳಿಸಿ ಹೇಳುವಂತಹ ಒಂದು ಕೆಲಸವನ್ನ ನೀವು ಮಾಡಬೇಕಲ್ಲಿ ಸುತ್ತಮುತ್ತಲ. ಹೌದಲ್ಲ, ಅಡ್ಡಿಲ್ಲ, ಯಾಕಂತಂದ್ರೆ ದನಗಳು ಬೇಕೇ ಬೇಕು, ಜಾನುವಾರುಗಳು ಇಲ್ಲಂತಂದ್ರೆ ನಮ್ ಕೃಷಿ ಆಗಂಗಿಲ್ಲ, ಮತ್ತೆ ನಮ್ಮ ಮಣ್ಣಿನ ಆರೋಗ್ಯ ಕೂಡ ಸುಧಾರಣೆ ಆಗಂಗಿಲ್ಲ ಒಂದ್ ವೇಳೆ ನಾವು ದನಗಳು ಇರಲಿಲ್ಲಪ್ಪ ಅಂತಂದ್ರೆ. ಅದಕ್ಕೆ ಮತ್ತೆ ಗೊಬ್ಬರ ತಯಾರು ಮಾಡ್ರಿ ಕಂಪೋಸ್ಟ್, ನಿಮ್ಮಲ್ಲೇ ಡಿಎಪಿ ಫ್ಯಾಕ್ಟರಿ ಆದಂಗ ಆಗ್ತದೆ, ಯೂರಿಯಾ ಫ್ಯಾಕ್ಟರಿ ಆದಂಗ ಆಗ್ತದೆ, ಬರೀ ಡಿಎಪಿ ಏರಿಯಾದೊಳಗೆ 2 ಪೋಷಕಾಂಶಗಳು ಸಿಕ್ಕರು ಇದ್ರಾಗ ನಿಮ್ಗೆ 16-18 ಪೋಷಕಾಂಶಗಳು ಸಿಗ್ತವೆ, ಅದಕ್ಕೆ ನಿಮ್ದು ನೀವೇ ತಯಾರು ಮಾಡ್ಕೋಬೇಕಿಲ್ಲ. ಒಳ್ಳೇದ್ ಮಾಡಿತ್ತೀರಿ, ಇದೇ ರೀತಿಯಾಗಿ ಬೇರೆ ರೈತರಿಗೆ ಮಾಡಕ್ ಹೇಳ್ರಿ, ಬಹಳ ಚಲೋ ಐತೆ. ಮೈಸೂರು ಮೈಸೂರು ಗೊತ್ತಕ್ಕದ ಹಿಂದಿಲ್ಲ ನಾಳೆ. ಒಳ್ಳೇದು ಮೇಹುವರೆ, ಧನ್ಯವಾದಗಳು, ಬಹಳಷ್ಟು ವಿಚಾರ ಮಾಡಿದ್ವಿ, ವಿಚಾರ ವಿನಿಮಯ ಮಾಡಿದ್ವಿ ನಿಮ್ ಜೊತೆಗೆ, ತುಂಬಾ ಧನ್ಯವಾದಗಳು ತಾವು ಕರೆ ಮಾಡಿದ್ದಕ್ಕೆ. ನಮಸ್ಕಾರ. ಒಳ್ಳೇದು, ನಮಸ್ಕಾರ. ಈಗ ಡಾಕ್ಟ್ರೆ, ನಮ್ಮ ಬೆಳೆಗಳು ಏನು ಇವತ್ತಿನ ದಿವಸ ನಾವು ಹೇಳ್ತಾ ಇದ್ದೀವಿ ರಾಸಾಯನಿಕಗಳನ್ನು ಬಳಸಿ ಅವುಗಳಿಗೆ ನಿರೋಧಕ ಶಕ್ತಿ ಕಡಿಮೆ ಆಗಿದೆ ಅನ್ನುವಂಥದ್ದು, ಅದ್ರ ಜೊತೆಗೆ ರೋಗಗಳು ಕೀಟಗಳು ಹೆಚ್ಚಾಗ್ತಾ ಇದ್ದಾವೆ, ಮಣ್ಣಿನ ಆರೋಗ್ಯ ಕೂಡ ಹಾಳಾಗ್ತಾ ಇದೆ, ಇದೆಲ್ಲ ರಾಸಾಯನಿಕಗಳ ಪರಿಣಾಮಗಳು ಅನ್ನುವಂಥ ವಿಚಾರ. ಅದ್ರ ಜೊತೆಗೆ ಕಾರ್ಬನ್ ಏನದ ನಮ್ಮ ಮಣ್ಣಿನೊಳಗೆ ಕಡಿಮೆ ಆಗೋದಕ್ಕೆ ಮೇನ್ ಕಾರಣ ಅಂತಂದ್ರೆ ರಾಸಾಯನಿಕಗಳು, ರಸಗೊಬ್ಬರಗಳು, ಇವುಗಳನ್ನು ನಾವು ಬಳಸಬಾರದು ಅಥವಾ ಮುಂದಿನ ದಿನಗಳಲ್ಲಿ ಅದರ ಬಳಕೆಯನ್ನು ಬಹಳಷ್ಟು ಕಡಿಮೆ ಮಾಡಬೇಕು ಅಂತ, ಇದ್ರ ಬಗ್ಗೆ ನಮ್ಮ ರೈತರಿಗೆ ಸ್ವಲ್ಪ ತಿಳುವಳಿಕೆ ಹೇಳ್ತೀರಿ ಸರ್? ಈಗ ಏನಾಗ್ತಿತ್ತಪ್ಪ ಅಂತೇಳಂತಂದ್ರೆ ಸರ್, ಈಗ ನಾವು ಪ್ರತಿಯೊಂದು ಒಂದು ಭೂಮಿಯಿಂದ ಬಂದಂತ ಬೆಳೆ ಒಂದು ಉದಾಹರಣೆಗಾಗಿ ನಾವು ನೋಡಿದೆವಪ್ಪ ಅಂತಂದ್ರೆ ಒಂದು ತೊಗರಿ ತಗೊಂಡೆವಪ್ಪ ಅಂತೇಳಂತಂದ್ರೆ ಸರ್, ತೊಗರಿ ಕನಿಷ್ಠಪ್ಪ ಅಂತಂದ್ರೆ ಒಂದು 20 ಕ್ವಿಂಟಲ್ದಷ್ಟು ಕಟಗಿ ಬರ್ತದೆ ಸರ್, ತೊಗರಿ ಕಟಗಿ ಬರ್ತಿತ್ತು. ಅದನ್ನ ನಾವು ಅದನ್ನ ಕಂಪೋಸ್ಟ್ ಮಾಡಿದೆವಪ್ಪ ಅಂದ್ರೆ ಒಂದು 10 ಕ್ವಿಂಟಲ್ ಆಗ್ತದೆ, ಒಂದು ಟನ್ ಅದಷ್ಟರೆ ಕಂಪೋಸ್ಟ್ ಗೊಬ್ಬರ ಆಗ್ತದೆ ಸರ್ ನಮಗೆ. ಇಂಥ ಕಂಪೋಸ್ಟ್ ಗೊಬ್ಬರ ನಾವು ಭೂಮಿಯೊಳಗೆ ಹಾಕಿದೇವೆ ಅಂತೇಳಂದ್ರೆ ಸಾಕಷ್ಟು ಪೋಷಕಾಂಶಗಳು ಎಲ್ಲ ಸಿಗ್ತವೆ, ಅದಕ್ಕೆ ಭೂಮಿಗೆ ಬೇಕಾಗ್ತಕ್ಕಂತ ಪೋಷಕಾಂಶಗಳು ಎಲ್ಲ ಸಿಕ್ಬಿಡ್ತವೆ ಸರ್, ಅದಕ್ಕೆ ಒಳ್ಳೆ ರೀತಿಯಿಂದ ಬೆಳಿತೈತಿ. ಆಮೇಲೆ ಸಾಕಷ್ಟು ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಒಂದು ಅದರೊಳಗೆ ಬೆಳೆಯೋದ್ರಿಂದ ಹೆಚ್ಚು ಅನುಕೂಲಕರವಾಗಿ ಆಗ್ತದೆ. ನಮ್ಮಲ್ಲೇ ನಾವು ಫ್ಯಾಕ್ಟರಿ ತಯಾರು ಮಾಡ್ಕೊಂಡಂಗ ಅಂತ ಅನಿಸ್ತದೆ ಸರ್. ಹಿಂಗ್ ಒಂದು ಒಳ್ಳೆ ಆರೋಗ್ಯಕರವಾದ ಒಂದು ಭೂಮಿ ಬೆಳೀತು, ಆರೋಗ್ಯಕರವಾದಂತ ಭೂಮಿ ಇತ್ತು ಅಂತೇಳಂತಂದ್ರೆ ಅದರ ಮೇಲೆ ಬೆಳೀತಕ್ಕಂಥವು ಎಲ್ಲಾನು ಆರೋಗ್ಯಕರವಾಗಿ ಇರ್ತಾವೆ ಸರ್. ಅದು ಒಂದು ಬೇಸಿಕ್ ಕಾನ್ಸೆಪ್ಟ್, ಸರಿಯಾಗಿ ಎಲ್ಲರೂ ತಿಳ್ಕೋಬೇಕಾಗಿದ್ದೇನಪ್ಪ ಅಂತಂದ್ರೆ ಅದಕ್ಕಾಗಿ ಭೂಮಿ ತಾಯಿ ಎಲ್ಲ ಪೋಷಕಾಂಶಗಳನ್ನು ಭೂಮಿಯಿಂದ ತೆಗೆದುಕೊಂಡು ಒಳ್ಳೆ ರೀತಿಯಿಂದ ಒಂದು ಗಿಡ ಗಂಟಿಗಳು ಎಲ್ಲ ಬೆಳೀತವೆ, ಅದ್ರ ಮೇಲೆ ಬದುಕುವಂತ ಅವು ತಿಂದು ಈಗ ತೊಗರಿಯೊಳಗೆ ಅಥವಾ ಹಣ್ಣಿನೊಳಗೆ ಎಲ್ಲ ಪೋಷಕಾಂಶಗಳು ಇರ್ತವೆ, ಅವುಗಳನ್ನು ತಿಂದು ಪಶು ಪಕ್ಷಿಗಳು ಆಮೇಲೆ ಮನುಷ್ಯರು ನಾವು ಎಲ್ಲ ಪೋಷಕಾಂಶಗಳು ಸಿಗ್ತವೆ. ಹಿಂಗಾಗಿ ಒಂದು ಶಕ್ತಿಯುತವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತೈತಿ ಅಂತ ಹೇಳ್ಬೋದು. ಅದಕ್ಕೆ ಮುಖ್ಯವಾದ ಕಾರಣನೇ ಭೂಮಿ, ಭೂಮಿಯೊಳಗೆ ಇರತಕ್ಕಂಥ ಪೋಷಕಾಂಶಗಳು ಬಹಳ ಮುಖ್ಯವಾಗಿ, ಅದರ ಜೊತೆ ಸೂಕ್ಷ್ಮಾಣು ಜೀವಿಗಳು. ಈಗ ನಮ್ಮ ಸುತ್ತಮುತ್ತಲು ಏನ್ ಸಿಗ್ತಾವ ಅದನ್ನೇ ನಾವು ಉಪಯೋಗ ಮಾಡಿಕೊಂಡು ಒಳ್ಳೆ ಕಾಂಪೋಸ್ಟ್ ಅನ್ನ ತಯಾರು ಮಾಡೋದಕ್ಕೆ ಇವತ್ತು ಸಾಧ್ಯ. ಈಗ ಮನೆಯೊಳಗೆ ಡಾಕ್ಟರ್ ಹೇಳದಂಗ ಮನೆಯೊಳಗೆ ಏನ ನಮ್ಮ ತ್ಯಾಜ್ಯಗಳದಾವ, ಅಡಿಗೆ ಮನೆ ತ್ಯಾಜ್ಯಗಳು ಏನದಾವ, ಕಾಯಿಪಲ್ಲೆ ಇರಬಹುದು, ಹಣ್ಣಿರಬಹುದು, ಹಿಟ್ಟಿರಬಹುದು, ಇಂಥವೇನದಾವ ಇವನ್ನ ಕೂಡ ನಾವು ಉಪಯೋಗ ಮಾಡಿಕೊಂಡು ಗೊಬ್ಬರವನ್ನ ಮಾಡಿಕೊಳ್ಳಬಹುದು. ಮುಸರೆಯನ್ನ ಬಳಸಿ ನಾವು ಒಳ್ಳೆ ರಸವನ್ನ ತಯಾರು ಮಾಡಬಹುದು. ಹಂಗಾಗಿ ವೇಸ್ಟ್ ಅನ್ನುವಂಥದ್ದು, ಕಸ ಅನ್ನುವಂಥದ್ದು ಯಾವುದೂ ಇಲ್ಲ. ಅದನ್ನು ಬಳಸಿದ್ರೆ ಎಷ್ಟು ಉಪಯೋಗ ಆಗ್ತದೆ ಅನ್ನೋದ್ರ ಬಗ್ಗೆ ತಮ್ಮ ಅನುಭವಗಳನ್ನ ಯಾವ್ದಾರ ಹೇಳಬಹುದು? ಒಂದು ಒಂದು ಪದ್ಧತಿ ಇದೆ ಸರ್, ಈ ಬ್ಲಾಕ್ ಸೋಲ್ಜರ್ ಫ್ಲೈಸ್ ಅಂತ ಹೇಳಿದ ಸರ್. ಅಂತಂದ್ರೆ ಒಂದು ಈ ನೊಣದ ಜಾತಿಗೆ ಸೇರ್ತಕ್ಕಂತ ಹುಳುಗಳು, ಅವು ಏನ್ ಮಾಡ್ತಾವಪ್ಪ ಅಂತಂದ್ರೆ ಅಗಾಧ ಪ್ರಮಾಣದಲ್ಲಿ ಒಂದು ಮಲ್ಟಿಪ್ಲೈ ಆಗ್ತಾವ ಸರ್. ಬಹಳಷ್ಟು ಒಂದು ಒಂದೇ ತಿಂಗಳೊಳಗೆ ಸಾವಿರಾರು ಮಲ್ಟಿಪ್ಲೈ ಆಗ್ತಾವ ಸರ್. ಒಂದೇ ಒಂದು ಹುಳ ಅದಕ್ಕೆ ಕನಿಷ್ಠಪ್ಪ ಅಂದ್ರೆ ಎರಡೆರಡು ಸಾವಿರ ತತ್ತಿ ಹಿಡಿದ ಸರ್. ಹಿಂಗಾಗಿ ಅಗಾಧ ಪ್ರಮಾಣದಾಗ ಮಲ್ಟಿಪ್ಲೈ ಆಗೋದ್ರಿಂದ ಅವು ಊಟ ಏನಪ್ಪ ಆಹಾರ ಏನಂದ್ರೆ ಮುಸುರಿ ಸರ್. ನಾವು ಈಗ ಲಗ್ನದಾಗ ಮುಸುರಿ ಹೋಗದಿರ್ತೇವೆ, ಮನೆಯಾಗಿಂದ ಹೋಗದಿರ್ತೇವೆ ಸರ್, ಹಾಸ್ಟೆಲ್ದಾಗ ಹೋಗದಿರ್ತೇವೆ. ಇಂಥ ಮುಸುರಿ ಒಂದ್ ಕಡೆ ಹಾಕಿ ಅದ್ರೊಳಗೆ ಹುಳಗಳು ಬಿಟ್ಟಿವಪ್ಪ ಅಂತಂದ್ರೆ ಸಾಕಷ್ಟು ಗೊಬ್ಬರ ಮಾಡ್ತಾವ ಒಂದೇದ್ದು ಸರ್. ಎರಡನೇದ್ ಏನ್ ಮಾಡ್ತಾವಪ್ಪ ಅಂತಂದ್ರೆ ಒಂದು ಉದ್ಯೋಗ, ಸಾಕಷ್ಟು ಮಂದಿ ಇದರಿಂದ ಉದ್ಯೋಗ ಮಾಡ್ಕೋಬಹುದು. ಆ ಹುಳಗಳು ಬಹಳ ಅಗಾಧ ಪ್ರಮಾಣದಾಗ ಒಂದು ಬೆಳವಣಿಗೆ ಹೊಂದೋದ್ರಿಂದ ಈ ಕೋಳಿಗೆ ಬಹಳಷ್ಟು ಪ್ರಿಯಕರವಾದಂತಹ ಒಂದು ಆಹಾರ ಇದು. ನಾವು ಕೋಳಿ ಸಾಕೋರಿಗೆ, ಕೋಳಿ ಫಾರ್ಮಿಗೆ ನಾವು ಕೊಡ್ತಕ್ಕಂಥದ್ದು ಹೋದಪ್ಪ ಅಂದ್ರೆ ಎರಡ್ ರೀತಿಯಿಂದ ಉಪಯೋಗ ಆಗುತ್ತೆ ಸರ್. ಕೋಳಿಗೂ ಆಹಾರ ಒಳ್ಳೆ ರೀತಿಯಿಂದ ಆಹಾರ ಸಿಕ್ಕಂಗ್ ಆಗ್ತತಿ, ಆಮೇಲೆ ಇದರಿಂದ ಕಂಪೋಸ್ಟ್ ಆಗೋದ್ರಿಂದ ಇದ್ರ ಭೂಮಿಗೂ ಒಳ್ಳೆ ರೀತಿಯಿಂದ ಆಹಾರ ಸಿಕ್ಕಂಗ್ ಆಗ್ತತಿ. ಬಹಳ ಮುಖ್ಯವಾಗಿ ಇರುತ್ತೇನಪ್ಪ ಅಂದ್ರೆ ನಾವು ಮುಸುರಿ ಅಲ್ಲಿ ಇಲ್ಲಿ ಹೋಗಿದೇವಪ್ಪ ಅಂತಂದ್ರೆ ಸಾಕಷ್ಟು ಬೇರೆ ಬೇರೆ ಹುಳುಗಳು ಡೆವಲಪ್ ಆಗಿ ಮನುಷ್ಯರಿಗೆ ಬರ್ತಕ್ಕಂಥ ರೋಗಗಳು ಜಾಸ್ತಿ ಆಗ್ತವೆ, ಅವುಗಳನ್ನೆಲ್ಲ ನಾವು ನಿಯಂತ್ರಣ ಮಾಡಿದಂಗ ಆಗ್ತದೆ ಸರ್. ಇದು ಬ್ಲಾಕ್ ಸೋಲ್ಜರ್ ಫ್ಲೈಸ್ ಅಂತ ಹೇಳಿ ಇಂಗ್ಲಿಷ್ ನಾಗ ಇದಕ್ಕೆ ಹೇಳ್ತಾರೆ. ಇವುಗಳನ್ನ ಉಪಯೋಗಿಸಿಕೊಂಡು ಕಂಪೋಸ್ಟ್ ಮಾಡಬೇಕು ಅಂತಂದಾಗ ಯಾವ ರೀತಿಯ ಮುಂದುವರಿಬಹುದು ಅಂತೀರಿ? ಈಗ ನಮ್ಮ ಮುಖ್ಯವಾಗಿ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದ್ರೆ ಅದು ಬ್ಲಾಕ್ ಸೋಲ್ಜರ್ ಫ್ಲೈಸ್ ಯಾವ ರೀತಿ ಆಗಿರ್ತವೆ, ನಾವು ಯಾವ ರೀತಿಯ ಕಂಪೋಸ್ಟ್ ಮಾಡಬಹುದು ಅಂತಕ್ಕಂಥದ್ರದನ್ನು ಕೂಡ ಒಂದು ತೋರಿಸಿಕೊಡ್ತೇವೆ ಸರ್. ಆ ರೀತಿಯಾಗಿ ಮಾಡ್ಕೋಬಹುದು ನಾವು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಇಲ್ಲಿ ಕಲಬುರಗಿಯಲ್ಲಿ ಆಗ್ಲಿ, ಆಮೇಲೆ ರಾಯಚೂರಿನಲ್ಲಿ ಆಗ್ಲಿ, ಇದರದೊಂದು ಮಾದರಿ ಇಟ್ಟಿದ್ವಿ ಯಾವ ರೀತಿ ಮಾಡಬೇಕು ಅಂತೇಳಿ. ಅದನ್ನ ತರಬೇತಿ ತಗೊಂಡುಕೊಂಡು ಸಾಕಷ್ಟು ಜನ ಉದ್ಯೋಗನೂ ಕೂಡ ಮಾಡಬಹುದು. ಎರೆಹುಳ ಗೊಬ್ಬರ ಹೆಂಗ್ ಮಾಡ್ತಿರ್ತಾರಲ್ಲ ಆ ರೀತಿ ಇದನ್ನು ಮಾಡಬಹುದು ಸರ್. ಎರೆಗೊಬ್ಬರ ಮಾಡುವಂತಹ ಒಂದು ಸಂದರ್ಭದೊಳಗ ಈಗ ಏನಾದ್ರೊಳಗೆ ಮತ್ತಷ್ಟು ಏನಾದ್ರೂ ಬೆಳವಣಿಗೆಗಳಾಗ್ಯಾವಂತೀರಿ? ಬಹಳಷ್ಟು ಬೆಳವಣಿಗೆಗಳಾಗಿದಾವೆ ಸರ್. ಎರೆಹುಳ ಗೊಬ್ಬರ ನಾವು ತಯಾರು ಮಾಡಿಕೊಂಡು